ಮನೆಗೆ ಮರಳಿಸುವುದೇ ದೀರ್ಘಕಾಲೀನ ಪರಿಹಾರವಾಗಿದೆ. ನಾಯಿಗಳನ್ನು ಏಕಾಏಕಿ ಹಿಡಿದು ಶೆಲ್ಟರ್ಗಳಿಗೆ ಸೇರಿಸಿ 4 ವಾರಗಳ ಕಾಲ ಸರ್ವೆ ನಡೆಸುವಂತೆ ನೀಡಿರುವ ನಿರ್ದೇಶನ ಪ್ರಾಯೋಗಿಕವಲ್ಲ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಕರಾವಳಿಯ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಯಕ್ಷಗಾನ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಅಡ್ಯಾರ್ ಸಹ್ಯಾದ್ರಿ ಕಾಲೇಜು ಆವರಣದಲ್ಲಿಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಘಟಕಗಳ ಸಹಯೋಗದೊಂದಿಗೆ ಯಕ್ಷಧ್ರುವ ಯಕ್ಷ ಶಿಕ್ಷಣ ಯೋಜನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಕರಾವಳಿಯಲ್ಲಿ ಕಲೆ ಮತ್ತು ಸಂಸ್ಕೃತಿ ದೊಡ್ಡ ಪಾತ್ರವನ್ನು ವಹಿಸಿದೆ ಎಂದರು. ಯಕ್ಷಗಾನ ಇಂದು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಯಕ್ಷಗಾನಕ್ಕೆ ದೀರ್ಘ ಇತಿಹಾಸ ಇದೆ. ದೇಶ ಉಳಿಯಬೇಕಾದರೆ ನಮ್ಮ ಸಂಸ್ಕೃತಿ ಬೆಳೆಯಬೇಕು ಎಂದು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಹೇಳಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಚಿತ್ರಕಲಾ ಪರಿಷತ್ತು ಆವರಣದಲ್ಲಿ 23ನೇ ಚಿತ್ರಸಂತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ. ಬೆಂಗಳೂರಿನಲ್ಲಿಂದು ಏರೋನಾಟಿಕ್ಸ್ 2047 ವಿಚಾರ ಸಂಕಿರಣ ಉದ್ಘಾಟಿಸಿದ ಭಾರತೀಯ ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್. ಬಳ್ಳಾರಿ ಗುಂಡಿನ ದಾಳಿ ಪ್ರಕರಣ, ಕಠಿಣ ಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹ. ಇದೇ 7ರಂದು ಹಾವೇರಿ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಉದ್ಘಾಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಮೂರು ತಿಂಗಳಲ್ಲಿ ಹಣ ಡಬಲ್, ವಾಹ್! ಫಾಸ್ಟ್ ಮತ್ತೆ ಹೈ ರಿಟರ್ನ್ಸ್ ಕೂಡ. ಎಂತ ಸ್ಕೀಮ್ ಅದು? ನಿನ್ನೆ ಇರ್ಲಿಲ್ಲ, ನಾಳೆ ತನಕ ಇರೋದೂ ಇಲ್ಲ. ನೀನ್ ಯಾವತ್ತಾದ್ರೂ 5 ಓವರ್ನಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ಯಾ? ಇಂತ ಸ್ಕೀಮ್ ನ ದುರಾಸೆಗೆ ಬಿದ್ದು ಮೋಸ ಹೋಗ್ಬಹುದು. RBI ಹೇಳ್ತಿದೆ, ನಿಮ್ಮ ಹಣ ಸುರಕ್ಷಿತವಾಗಿಡಿ, ಜಾಣತನದಿಂದ ಹೂಡಿಕೆ ಮಾಡಿ. ಹೆಚ್ಚು ರಿಟರ್ನ್ಸ್ ನ ಹಿಂದೆ ಓಡಿದ್ರೆ ರಿಸ್ಕ್ ಕೂಡ ಅಷ್ಟೇ ಹೆಚ್ಚಿರುತ್ತೆ. ಮತ್ತೆ ಫಾಸ್ಟ್ ರಿಟರ್ನ್ಸ್ ನಿಂದ ಬಚಾವಾಗಿ, ಫಾಸ್ಟ್ ಬಾಲಿಂಗ್ ನಿಂದಲೂ. RBI ಹೇಳುತ್ತಿದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ ಹಾಸನ FM. ಕೃಷಿ ರಂಗ. ನಮ್ಮೆಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಏ ಹುಸಿ, ಬಾಯಲ್ಲಿ ನೀನು ನಿನ್ನು ಒಳಗಡೆ ಕೂತ್ಕೊಂಡು ನನ್ನ ಒಳಗೆ ಕರಿಬೇಡ. ಬಾಯಿಲ್ ಒಂದ್ ನಿಮಿಷ ಹೊರಗಡೆ. ಏನ್ ಹೊರಡಕ್ಕೆ ಈ ಚಳಿ ಯಾಕೆ ಕರಿತೇಪ್ಪ ಅವ್ರಿಗೆ? ಚಳಿ ಅನ್ಬಿಟ್ಟು ಒಳಗಡೆ ಕೂತ್ಕೊಂಡ್ರೆ ಚಳಿ ಹೆಚ್ಚಾಯ್ತದೆ ಹೊರತು ಕಡಿಮೆ ಆಯ್ತದ? ಆದ್ರೂ ನಮ್ಗೆ ಆಗ್ಲಿಲ್ಲ, ನಂಗೆ ಶೀತಪಾತ ಜಾಸ್ತಿ ನೋಡು, ಅದಕ್ಕೋಸ್ಕರ ಬಾರಿ ಕೇರ್ಫುಲ್ ಆಗಿರ್ತೀನಿ. ಅಲ್ಲ ನೀನು ಹೆಂಗಿದ್ರು ಈ ಟವಲ್ ಹಾಕಂದಿದ್ಯಲ್ಲ ಅದೇ ತಲೆ ಮೇಲೆ ಹಾಕೊಂಡಂಗೆ ಮುಸ್ಕ ಹಾಕಂದಂಗೆ ಹಾಕಬಿಟ್ಟು ಬಾಯಿಲ್ಲಿ ಹುಸಿ. ಏನ್ ಹೇಳ ಶಂಕರಣ್ಣ, ನೀನು ಆ ಮೊಬೈಲ್ ಐತಲ್ಲ, ಮೊಬೈಲ್ ತಗೊಂಡ್ ಬಾ ಇಲ್ಲಿ. ಎಣಯ್ಯ ಮೊಬೈಲ್ ಜೊತೆಗೆ ಆಯ್ತು ತಗೊಂಡಿದ್ದೀನಿ. ಅದು ಏನ್ ಗೊತ್ತಾ, ಒಂದು ವಾರದಿಂದವ ಆ ಮಂಜಣ್ಣಂಗ್ ಹೇಳ್ತಾನೆ ಇದ್ದೀನಿ, ಬಾ ಹೊಸಿ ಹುಲ್ಲು ಹಂಡಿದೀನಿ, ಹೊಸಿ ಟ್ರಾಕ್ಟರ್ ಹಾಕೊಡು, ಟ್ರಾಕ್ಟರ್ ಹಾಕೊಡು ಅಂತ ತಂದ್ಬಿಟ್ಟು ಅಂತ ಅವ್ನ್ ಹೇಳಿದ ಮಾತ ಕೇಳಕ್ಕಲ್ವಲ್ಲ ಹೊಸಿ. ಅವನಿಗೆ ಫೋನ್ ಮಾಡಿ ಒಂದ್ ಮಾತಾ ಮೆತ್ತಗೆ ಹೇಳ ನೀನು. ನೀನ್ ಶಿವಂಗ್ ಹೇಳಿವ? ಅಲ್ಲ ಅದು ಏನಾಯ್ತದೆ ಅಂತಂದ್ರೆ ಅವನು ಮೂರ್ನಾಲ್ಕಡೆ ಒಪ್ಕೊಬಿಟ್ಟವನೆ, ಹಂಗಾಗಿ ಇವನು ಹೊಸಿ ಬಿಡುವಿರ್ತಾನೆ ಅಂತ ಅನ್ಕಂದೆ. ಈಗ ಟ್ರಾಕ್ಟರ್ ಇರೋರು ನಮ್ಮೂರ್ದಾಗ ಒಂದ್ 4-5 ಜನ ಅಷ್ಟೇ ಅಲ್ವಾ, ಹಂಗಾಗಿ ಹೊಸಿ ನೀನ್ ಹೇಳಿದ್ರೆ ಹೊಸಿ ಬಿಡು ಮಾಡ್ಕ ಬಂದಾನ ಏನು ಅಂತವ. ಮುಂಜಾನೆ ಹೆಂಗೆ ಅಂತಂದ್ರೆ ಸ್ವಲ್ಪ ಹಳಬ ನೋಡು, ಜಾಸ್ತಿ ಜನದ ಜೊತೆ ವ್ಯವಹಾರ, ಅವ್ರು ಇವ್ರು ಕರಿತಾ ಇರ್ತಾರಲ್ಲ, ಹೋದು ಇಲ್ಗೆ ಹೋದು ಮಾಡ್ಕೊಂಡಿರ್ತಾನೆ. ಇವ್ನು ಶಿವಾದ್ರಿ ಹೊಸಬ ಅಲ್ವಾ, ಆಮೇಲೆ ಇವ್ನು ಸ್ವಲ್ಪ ಫಾಸ್ಟ್ ಆಗೋ ಮಾಡ್ತಾನೆ. ಅಲ್ಲ ಇದು ಹಳಬ್ರ ಕೈಲಿ ಯಾಕೆ ಮಾಡ್ತದ ಅಂತಂದ್ರೆ ಅವನಿಗೆ ಎಲ್ಲಿ ಹೊಡಿಬೇಕು ಹೆಂಗ್ ಹೊಡಿಬೇಕು ಅನ್ನೋದು ಗೊತ್ತು, ಎಷ್ಟು ಅವ್ನು ಸುತ್ತಿದ್ರೆ ಚೆನ್ನಾಗಿ ಬಿಡ್ತಾವೆ ಇಲ್ಲಿ ಬತ್ತ ಅನ್ನೋದು ಗೊತ್ತು ಅವನಿಗೆ, ಅದಕ್ಕೆ ಅವನಿಗೆ ಡಿಮ್ಯಾಂಡ್ ಜಾಸ್ತಿ. ಹಂಗಾಗಿ ಈಗ ಶಿವ ಏನ್ ಬೇಡ, ನೀನೊಂದ್ ಮಾತು ಅವನಿಗೆ ಹುಸಿ ಹಂಗೆ ನೆನಪಿಸು, ನಾಳೆ ಸೋಮವಾರ ಆದ್ರೂ ಬಂದು ಹಾಕಾಕ ಹೇಳ್ತ ಏನ್ ತೊಂದ್ರೆ ಇಲ್ಲ. ಟ್ರಾಕ್ಟರ್ಗೆಲ್ಲ ಸೋಮವಾರ ಬರ ಮಂಗಳವಾರ ಇಲ್ಲ ಬಿಡು. ಅಲ್ಲ ಅವನು ಏನ್ ಮಾಡ್ತಾನೆ ಗೊತ್ತಾ, ಬಿಜಿ ಇರ್ತಾನಲ್ಲ ಅದಕ್ಕೆ ಆ ಲೆಪ್ತಲ್ಲಿ ಹಿಂಗ ಅನ್ಬಿಟ್ಟನ ಏನೋ ಅಂತ ಅನ್ಬಿಟ್ಟು ಅಂತ ಒಂದಿವ್ಸ ರೆಸ್ಟ್ ಮಾಡೋಣ ಅಂತ. ಹ್ಮ್ ಹ್ಮ್ ಹ್ಮ್ ಹ್ಮ್. ಆಮೇಲೆ ಇದು ಈಗ ಸೀಸನ್ ಬೇರೆ ಅಲ್ವಾ, ಹಂಗಾಗಿ ಓಸಿ ಅವನಿಗೂ ಸಿಕ್ಕಾಬಟ್ಟೆ ಸ್ಟ್ರೈನ್ ಆಗಿರ್ತದೆ ಸ್ಟ್ರೈನು. ಹಂಗಾಗಿ ಓಸಿ ನೀನ್ ಅನ್ಕಂದಂಗೆ ರಜಾ ಗಿಜಾ ಮಾಡ್ಬಿಟ್ಟನು. ನಾಳೆ ಓಸಿ ನಂದೊಂಚೂರು ಆ ಕಣದ ಕಡೆ ಬಂದೋಗ ಕೇಳು, ಡಿಲಿವರಿ ಪರವಾಗಿಲ್ವಾ ಈ ಸರಿಯ? ಓ ಚೆನ್ನಾಗಿ ಬಂದೈತೆ. ಯಾವ ಬತ್ತ ಹಾಕಿದ್ದೆ ಸರಿ? ಏ ಇಲ್ಲ ನಾನು ಆಗ್ಲಿಂದನು ರಾಜಮಣಿಂದ ಹಾಕದಲ್ವಾ ಹೊಸಿ, ಈ ದನಕರ್ಗಳಿಗೆ ಹೊಸಿ ಹುಲ್ಲಾಗ್ಲಿ ಅಂತ ಅನ್ಬಿಟ್ಟು. ಏ ಇದ್ದಿದ್ದೆ ಒಂದ್ ಎಕರೆ ಅಲ್ವಾ, ಒಂದ್ ಎಕರೆ ಅಂತಂದ್ರೆ ಬರೀ ಒಂದೇ ಕೈಯಲ್ಲಿ ಏನು ಹಿಡ್ಕೋಬತ್ತಳು ನೋಡಿಲ್ಲ ಇವಳು. ಓಹೋ ನಮ್ ಮೀನಕ್ಕ, ಮೀನಕ್ಕ ಏನು ಭಾರಿ ಅಪರೂಪ ಆಗ್ಬಿಡ್ಲಪ್ಪ. ಅಪರೂಪ ಅಂತಂದ್ರೆ ಈಗ ಧನುರ್ಮಾಸ ಅಲ್ವಾ, ಹೊಸಿ ಪೂಜೆ ಪುನಸ್ಕಾರ ಅಂತ ಅನ್ಕಂದು ಬರೀ ದೇವಸ್ಥಾನ ಸುತ್ತದ. ಇಷ್ಟ ದಿನ ಕ್ಯಾನ್ ಹಿಡ್ಕಂದು ಡೈರಿ ಸುತ್ತವಳು, ಈಗ ಅದೆಂತದ್ದು ಈ ಚೊಂಬು ಗುಂಬಿ ಹಿಡ್ಕೋಬಿಟ್ಟು ಹೂವಿಗೆ ಹೂವ ತುಂಬಕೊಬಿಟ್ಟು ದೇವಸ್ಥಾನ ಸುತ್ತವಳೆ. ಈ ಆಯ್ತವಾರ ಅಂತ ಇದಕ್ಕೆ ಹೋಗಿದ ಮೀನಕ್ಕ ನೀನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಇವತ್ತು? ಅದು ಆಯ್ತಾರ ಗೀತಾರ ಇಲ್ಲ ಅವಳಿಗೆ. ಸಂಕ್ರೇಣ ನೀನ್ ಚಂದ ಕೇಳ್ತೀಯ ಬಿಡು, ನಾನು ಪಕ್ಕದಲ್ಲಿ ಹೂವಿನ ಬುಟ್ಟಿ ಇಟ್ಕೊಳ್ಳೋದ್ ಕಾಣಕ್ಕೇ ಇಲ್ಲ ನೀನ್. ಅಂದ್ರೆ ನಾನು ಯಾವಾಗ್ಲೂ ಕ್ಯಾನ್ ಜೊತೆ ಒಂದ್ ಚೊಂಬ ಇಟ್ಕೊಂಡು ಹೋಯ್ತಿದ್ದಲ್ಲ ಹಾಲು ತಗೊಂಡು, ಅದೇ ಜಪ್ತಿ ನನಗೆ. ನೀನ್ ತಗೊಂಡು ಹೋಯ್ತೀವಪ್ಪ, ಅದಕ್ಕೆ ಚೊಂಬು ಅಂದಿತ್ ನಾನು. ಈಗ ಅವಳಿಗೆ ವಾರ ಅಂತಂದ್ರೆ ಅಣ್ಣ, ಈ ಆಯ್ತಾರ ಸೋಮವಾರ ಬೇಸ್ತಾರ ಅವೆಲ್ಲ ಏನಿಲ್ಲ, ಧನುರ್ಮಾಸ ಅಲ್ವಾ, ಅವಳು ಬರೀ ದೇವಸ್ಥಾನಕ್ ಹೋಗೋದೇ ಲೆಕ್ಕ ದಿನಪ್ರತಿಯ ತನಕ ಇರ್ತದೆ. ಬೆಳಗ್ಗೆನೆ ಹೋಗಿ ಮನೇಲಿ ಹೋಗಿ ದೀಪ ಕತ್ತಿಸ್ಬಿಟ್ಟು ದೇವಸ್ಥಾನಕ್ಕೆ ಒಳ್ಳೆ ಪೂಜೆ ಆಯ್ತದೆ, ಬಿಸಿ ಹಬೆ ಆಡೋ ಪ್ರಸಾದ ಕೊಡ್ತಾರೆ, ಮೆಣಸು ಜೀರಿಗೆ ಶುಂಠಿ ಎಲ್ಲ ಹಾಕ್ ಮಾಡಿದ್ದು. ಆರೋಗ್ಯಕ್ಕೂ ಎಷ್ಟು ಒಳ್ಳೇದ್ ಗೊತ್ತಾ ಅಣ್ಣಯ್ಯ, ಅದು ಈ ಒಂದು ಚಳಿಗಾಲದಲ್ಲಿ ಆತರ ತಿಂಡಿಗಳು ತಿಂದ್ರೆ. ಮೊನ್ನೆ ಸಂಘದಲ್ಲೂ ಕೂಡ ನಮಗ್ ತುಂಬಾ ವಿಚಾರವ ಹೇಳ್ಕೊಟ್ರು. ಯಾವ್ದ್ರ ಬಗ್ಗೆ? ಈ ತರ ಮನೇಲಿ ಹಬೆ ಆಡೋ ಏನು ನಾವು ತಿನಿಸುಗಳನ್ನ ಮಾಡ್ಕತೀವಿ ಅದನ್ನ ವಿಶೇಷವಾಗಿ ಈ ಬಾಳೆದೆಲೆ, ಅಡಿಕೆ ಎಲೆ, ತುಂಬಾ ಅರ್ಶನದೆಲೆ ಈ ತರ ಎಲೆಗಳಲ್ಲೆಲ್ಲ ಬೇಯಿಸ್ಕೊಂಡು ತಿನ್ಬೇಕು. ಬೇಯಿಸ್ಕೊಂಡು ತಿಂದ್ರೆ ಅದ್ರ ಗುಣ ನಮಗೆ ಹತ್ತುತ್ತೆ. ಅದೆಂತದ ಆಂಟಿ ಆಕ್ಸಿಡೆಂಟ್ ಅಂತೆ ಅಣ್ಣಯ್ಯ. ನೀನು ಆಕ್ಸಿಡೆಂಟ್ ಆಕ್ಸಿಡೆಂಟ್ ಎಲ್ಲ ಹೇಳ್ಬೇಡ, ಅದೆಲ್ಲ ದೊರಕುತ್ತಂತೆ. ನೀನು ಹಬೆ ಆಡೋದು ಬಾಳೆದೆಲೆ ಮೇಲೆ ತಿಂದ್ರೆ ಅದ್ರ ಕಾವಿಗೆ ಅದು ಒಂದು ವಾಸನೆ ಬೀರುತ್ತಂತಲ್ಲ, ಅದು ನಮ್ ದೇಹಕ್ಕೆ ಬೇಕಂತೆ. ಜೊತೆಗೆ ಅರಶಿನದೆಲೆ ಬರ್ತಾ ಬಿಟ್ಟೆ ನೀನು. ಅರಶಿನದೆಲೆನು ಹೇಳದ್ನಲ್ಲ, ಅದ್ರಲ್ಲಿ ಕಡುಬು ಮಾಡೋದು ಅಲ್ವಾ, ಅವೆಲ್ಲ ನಮ್ಗೆ ವಿಶೇಷವಾಗಿ ಕೆಲವು ನಾಗರ ಪಂಚಮಿಲ್ ಮಾಡ್ತಾರೆ ಅಲ್ವಾ, ಅವೆಲ್ಲ ಮಾಡ್ಕೊಂಡು ತುಪ್ಪ ಗಿಪ್ಪ ಹಾಕೊಂಡು ಮನೇಲಿ ತಿಂದ್ರೆ ಎಲ್ರೂ ಆರೋಗ್ಯವೂ ಚೆನ್ನಾಗಿರ್ತದೆ. ಈ ಬಾಳೆದೆಲೆ ಊಟ ಯಾಕೆ ರುಚಿ ಅಂತ ಅಂದ್ರೆ ಶಂಕರಣ, ಇದೇ ಕಾರಣಕ್ಕೆ ನೋಡು ಕೇಳಿದ್ಲ ಇಷ್ಟೊತ್ತರ್ಗು ಹೆಂಗೆ ಅಂತ ಅಂದ್ರೆ, ಒಂದು ಆಳೆ ಹಾಸ್ಕೊಬಿಟ್ಟು ಬಿಸಿ ಅನ್ನ ಬಿಸಿ ಸಾರು ಹಾಕೊಂಡು ಕಲ್ಸ್ಕೊಂಡು ತಿನ್ಬಿಟ್ರೆ ತುಪ್ಪನು ಹಾಕೊಂಡು ಆ ಬಾಳೆದೆಲೆ ಆ ಬಿಸಿಗೆ ಬಾಳೆದೆಲೆ ಒಂದ್ ಸ್ವಲ್ಪ ಸುಟ್ಟಂಗಲ್ಲ ಬಂದ್ಬಿಡುತ್ತೆ. ಅದ್ ಏನ್ ಚೆನ್ನಾಗಿರ್ತದೆ ಅಂತ ಅಂದ್ರೆ, ಅದಕ್ಕೋಸ್ಕರವ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಮಂಗಳೂರು ಮಡಿಕೇರಿ ಸ್ವಲ್ಪ ಮಲೆನಾಡಿನ ಭಾಗ ಐತಲ್ಲ, ಅಲ್ಲೆಲ್ಲವ ಸ್ವಲ್ಪ ಈ ಅಕ್ಕಿ ಪದಾರ್ಥಗಳು ಜಾಸ್ತಿ. ಈಗ ನಮ್ಮಂಗ ಅವ್ರಿಗೆ ನಮ್ಗೆ ಆದ್ರೆ ಅಕ್ಕಿನೂ ಇರ್ತದೆ, ರಾಗಿನೂ ಇರ್ತದೆ, ಗೋಧಿನೂ ಇರ್ತದೆ. ಅವ್ರ ಹಂಗಲ್ಲ, ಬರೀ ಅಕ್ಕಿನೇ, ಗೋಧಿನೂ ಜಾಸ್ತಿ ಬಳಸಕ್ಕಲ್ಲ, ಈಗ ಅಕ್ಕಿಲಿ ಬರೀ ಅನ್ನ ಮಾಡ್ಕೊಂಡು ಉಂಡ್ರೆ ಅದು ಹತ್ತಕ್ಕಲ್ಲ. ಅದೇ ಬರೀ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಎಲ್ಲ ಅನ್ನ ಅನ್ನ ತರದಲ್ಲ ಆಯ್ತದೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅಕ್ಕಿಲೇ ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ತರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಮಾಡ್ತಾರೆ, ಡಿಫ್ರೆಂಟ್ ಡಿಫ್ರೆಂಟ್ ಆಗಿ. ಈಗ ಸಾಮಾನ್ಯವಾಗಿ ನೋಡಿ ಬರೀ ನಿನ್ ಸಕಲೇಶ್ಪುರ ತಕ್ಕ ಹೋಗಿ ಸಾಕು, ಈ ಶಾವಿಗೆ ಮಾಡ್ತಾರೆ, ಕಡುಬು ಕಡುಬು ಮಾಡ್ತಾರೆ, ಅವೆಂತೂ ತೊಟ್ಟೆ ನೀರು ದೋಸೆ ಕಡುಬು ಈ ತೆಳ್ಳೆವು ಅಂತ ಹೇಳಿ ಮಾಡ್ತಾರೆ, ಅವೆಲ್ಲವ ಬಾರಿ ಚೆನ್ನಾಗಿರ್ತವೆ. ಅಣ್ಣಯ್ಯ ತೆಳ್ಳೆವು ತಿಂದಿದ್ಯಾ ನೀನು? ತುಂಬಾ ಚಂದಕ್ಕಿರುತ್ತೆ. ನಾನು ಏನ್ ತಿಂದಿಲ್ಲ ಅಲ್ವಾ ಮತ್ತೆ, ಅಣ್ಣಯ್ಯ ತಿಂದೇ ಇರ್ತಕ್ಕಂಥ ಆಹಾರ ಪದಾರ್ಥನೇ ಇಲ್ಲ. ಹಂಗಾಗಿ ಈ ಮಲೆನಾಡು ಸೈಡ್ ಅಲ್ಲಿ ಅಣ್ಣಯ್ಯ ನೀನ್ ಹೇಳ್ದಂಗೆ ಈ ಅಕ್ಕಿ ಪದಾರ್ಥದಲ್ಲಿ ಏನೆಲ್ಲ ತಯಾರು ಮಾಡಬಹುದು, ಎಲ್ಲಾ ಪದಾರ್ಥಗಳ ರುಚಿನ ಅಲ್ಲಿ ಹೋಗಿ ಸವಿಬೇಕು ನೋಡಪ್ಪ. ಅಲ್ಲ ಅಲ್ಲಿ ಸವಿಬಹುದು. ಒಂದು ನಾನು ಏನ್ ಹೇಳಕ್ ಕೊಟ್ಟೆ ಅಂತ ಅಂದ್ರೆ, ಇವನ್ನೆಲ್ಲ ಮಾಡ್ತಾರಲ್ಲ ಈ ಹಬೆಲಿ ಬೇಸ ಅಂತ ಕೆಲವು ಇರ್ತವೆ, ಈಗ ಅದರಲ್ಲೂ ಅಕ್ಕಿನಲ್ಲೂ ಬೇರೆ ಬೇರೆ ಬೇರೆ ಬೇರೆ ತರದ್ದು ಸ್ವೀಟ್ ಗಳು ಮಾಡ್ತಾರೆ ಶಂಕರಣ. ಸ್ವೀಟ್ ಏನ್ ಚೆನ್ನಾಗಿರ್ತದೆ ಅಂತೀಯ? ಅದು ಬಾರಿ ಸಿಹಿ ಸಿಹಿನೂ ಅಲ್ಲ, ಖಾರಕ್ ಖಾರನೂ ಅಲ್ಲ, ಖಾರನೂ ಖಾರದ ಬೇರೆ ಬೇರೆ ತರದ್ ಮಾಡ್ತಾರೆ, ಸಿಹಿ ತುಂಬಾ ಓವರ್ ಆಗಿರ್ಬಾರ್ದು ನೋಡು. ಅದಕ್ಕೋಸ್ಕರ ಏನೋ ಒಂಥರ ಚೆನ್ನಾಗಿ ಮಾಡ್ತಾರೆ ಅದನ್ನ ಎಲ್ಲವ ಈ ಬಾಳೆದೆಲೆಯಲ್ಲಿ ಇಟ್ಬಿಟ್ಟು ಬೇಯಿಸೋದವರು. ಏನು ಅದು ಇರ್ತದೆ ಬೇಯಕ್ಕಿಂತ ಮೊದಲು ಹಬೆ ಬೇಯಿಸ ಅಂತದ್ದು, ಬಾಳೆದೆಲೆಯಲ್ಲಿ ಇಟ್ಬಿಟ್ಟು ಅದನ್ನ ಹಬೆ ಇಡ್ಲಿ ಪಾತ್ರೆ ಹಂಗಿರ್ತಾವಲ್ಲ ಅದ್ರೊಳಗೆ ಇಟ್ಬಿಟ್ಟು ಬೇಯಿಸ್ತಾರೆ, ಅದು ಬಾರಿ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ನೀನ್ ಆಗ್ಲೇ ಹೇಳ್ದಂಗೆ ಈ ಅರಶಿನದೆಲೆ ಇರ್ತದಲ್ಲ, ಅರಶಿನದೆಲೆನೂ ಈಗ ನಮ್ ಫ್ರೆಂಡ್ ಒಬ್ರು ಇಲ್ಲಿ ಇದಿರ್ತವ ಚನ್ನಗಿರಿತವ ಏನ್ ಮಾಡಿದ್ರು ಅಂತ ಅಂತಂದ್ರೆ ಅರಿಶಿನ ಬೆಳೆದ್ ಬಿಡೋದ್ ನೋಡೋಣ ಅಂತ ಅಂತ ಅನ್ಕೊಂಡ್ ಬೆಳೆದ್ರಂತೆ. ಅದ್ರಲ್ಲಿ ಸಾಂಪ್ರದಾಯಿಕ ಬೆಳೆ ಅಲ್ಲ, ಹೌದು ಜಾಸ್ತಿ ಅರಿಶಿನ ಬೆಳೆದಲ್ಲಿ ಅಂತ ತಮಿಳ್ನಾಡಲ್ಲಿ. ತಮಿಳ್ನಾಡು ಸ್ವಲ್ಪ ಬಾರ್ಡರ್ ಇರೋದ್ರಿಂದ ನಮ್ ಚಾಮರಾಜನಗರ ಮೈಸೂರಲ್ಲೂ ಸ್ವಲ್ಪ ಬೆಳಿತಾರೆ. ನಾವಿಲ್ಲಿ ಹೆಂಗ್ ಶುಂಠಿ ಬೆಳಿತೀವೋ ಅವರು ಅರಿಶಿನ ಬೆಳಿತಾರೆ. ಅವನು ಇದಿರ್ತವ ಚನ್ನಗಿರಿತವ ತಗೊಂಡೋಗಿ ಹಾಕ್ಬಿಟ್ರಂತೆ. ಅಲ್ಲ ಭತ್ತದ ಬರಂಗ್ ಮಾಡ್ಕೊಂಡಿರ್ತಾರೆ, ಬಂದೇ ಭತ್ತದ ಅದು ಆಯ್ತಾ. ಈ ಅಡಕೆ ತೋಟಕ್ಕೆ ಹಾಕ್ಲಾಗಿ ಅದೇನಾಯ್ತು, ಈ ಅರಿಶಿನಕ್ಕಿಂತಲೂ ಅರಿಶಿನದ ಎಲ್ಲಿಗೆ ಒಳ್ಳೆ ಡಿಮ್ಯಾಂಡ್ ಬಂದ್ಬಿಡ್ತು. ಅದೇ ಈ ಮಂಗಳೂರು ಕಡೆ ಬಂದ್ಬಿಟ್ಟು ಅದ್ ಎಲೆ ಬೇಕು ಅಂತ ಹೇಳ್ಬಿಟ್ಟು ತಗೊಂಡ್ ಹೋಗೋದು. ಅಣ್ಣಯ್ಯ, ಅದು ವಿಶೇಷವಾಗಿ ಔಷಧಿ ಗುಣ ಇರ್ತದಲ್ಲ ಅದ್ರಲ್ಲಿ ನೀನು ಕಡುಬು ಮಾಡಿ ತಿಂದ್ರೆ ನಿಜವಾಗ್ಲು ಇದು ಸೀಗುಂಬ್ಳ ಬರ್ತದಲ್ಲ, ಸೀಗುಂಬ್ಳ ನಾನಿಲ್ಲಿ ಮಾಡಿದ್ದೆ, ಕಳೆದ್ಕಿತ ಮಾಡಿದ್ದೆ, ಅದನ್ನ ಹೇಳ್ತೀನಿ ಕೇಳು. ಎಷ್ಟ್ ಚಂದಕ್ಕಾಗಿತ್ತು ಅಂದ್ರೆ ಸೀಗುಂಬ್ಳ ತುರ್ಕೊಬಿಟ್ಟು ಅಕ್ಕಿ ತರಿ ಇರುತ್ತಲ್ಲಪ್ಪ ಸಣ್ಣಗೆ, ಸಣ್ಣ ಅಕ್ಕಿ ತರಿನ ನಾವೇ ಮಿಕ್ಸಿಲಿ ಹೊಡ್ಕೊಬಿಡ್ಬೋದು. ಆಯ್ತಾ, ಅದನ್ನ ಕಲ್ಸ್ಬಿಟ್ಟು ಚೆನ್ನಾಗಿ ಕಾಯಿ ತುರಿ, ಬೆಲ್ಲ, ಏಲಕ್ಕಿ ಎಲ್ಲ ಹಾಕಿ ಖಾರಕ್ ಬೇಕು ಅಂದ್ರೆ ಹಸಿರು ಮೆಣಸಿನ್ಕಾಯಿ ಖಾರ ಹಾಕೋದು, ಸ್ವಲ್ಪ ಕಾಯಿ ತುರಿ, ಅದೆಲ್ಲ ಸೀಗುಂಬ್ಳಕ್ಕೆ ಮತ್ತೆ ಖಾರ ಮಾಡ್ಕೋಬಹುದು. ಅಲ್ಲ ಅಲ್ಲ ನೀನು ಸಂಕ್ರಣ, ಒಂದ್ ನಾಲ್ಕು ತಟ್ಟೆ ಸೀಗುಂಬ್ಳ ಮಾಡೋದು, ನಾಲ್ಕು ತಟ್ಟೆ ಖಾರ ಮಾಡೋದು, ಎರಡಕ್ಕೂ ತುಪ್ಪ ಹಾಕೊಂಡ್ ತಿನ್ನೋದು. ಏನ್ ಗಮ್ ಗಮ ಅನ್ನತ್ತೆ ಗೊತ್ತಾ, ಬಾಳೆದೆಲೆಯಲ್ಲಿ ಅಣ್ಣಯ್ಯ ಹೇಳ್ದಂಗೆ ತಳಕ್ಕೆ ಬಾಳೆದೆಲೆ ಇಟ್ಟು ಅದನ್ನ ಇಟ್ಟುಬಿಟ್ಟು ಹಬೆನಲ್ಲಿ ಬೇಯಿಸ್ಬೇಕು, ಹದವಾಗ್ ಮಾಡ್ಕೊಂಡ್ ತಿಂದ್ರೆ ತುಂಬಾ ಚಂದಕ್ಕಿರುತ್ತೆ. ಆಮೇಲೆ ಅದು ಸಿಕ್ಕಾಪಟ್ಟೆ ಅದು ಡಿಮ್ಯಾಂಡ್ ಬಂದಿತ್ತು ಈ ಮಂಗಳೂರು ಸೈಡ್ ಬಂದು ತಗೋಬಿಟ್ಟು ಅಂತಂತ್ಯ. ಅವರು ಮಂಗಳೂರಿನವರು ಬಂದ್ಬಿಟ್ಟು ಎಲೆ ಎಲ್ಲ ಪುಟ್ಟಕ್ಕೆ ಕುಯ್ಕೊಂಡು ಹೋಗ್ಬಿಟ್ಟಿರ್ತೆ ಅಂತ ಅಂದ್ರೆ ಅದು ಒಂದ್ ಹಂತ ಇರ್ತದಲ್ಲ, ಆ ಹಂತದಲ್ಲಿ ಎಲ್ಲಾನು ತಗೊಂಡೋಗ್ಬಿಟ್ಟಾಗಿ ಒಳ್ಳೆ ಆದಾಯ ಆಗ್ಬಿಡ್ತದ್ರಲ್ಲಿ. ಈ ಅರಿಶಿನ ಮಾರ್ದಲ್ಲ ಅಷ್ಟು ದುಡ್ಡು ಸಿಗ್ಲಿಲ್ಲ, ಅಷ್ಟು ಎಲೆ ಸಿಕ್ಬಿಡ್ತಾರೆ. ಬರೀ ಎಲೆಗೋಸ್ಕರಲ್ಲಿ ಈಗಲೂ ಬೆಳಿತಾರ ಅವರು. ಹೌದಾ? ಬರೀ ಎಲೆಗೋಸ್ಕರವ ಈ ಆ ಕಡೆ ಸ್ವಲ್ಪ ಈ ಉಡುಪಿ ಬ್ರಹ್ಮಾವರ ಇವೆಲ್ಲ ಹತ್ರ ಆಯ್ತಾವಲ್ಲ, ಇಲ್ಲಿ ಅವರು ಚಾಮರಾಜನಗರಕ್ಕೆ ಹೋಗ್ಬಿಡ್ತಾರೋದ್ಕೂ ದೂರ ಆಯ್ತದೆ, ಇಲ್ಲೇ ದಾವಣಗೆರೆ ಚನ್ನಗಿರಿ ಇಂತ ಕಡೆ ತಗೊಂಡು ಹೋದ್ಕು ಸ್ವಲ್ಪ ಹತ್ರ ಆಯ್ತದಲ್ಲ ಅಂತ ಅನ್ಕೊಂಡು ಒಳ್ಳೆ ಲಾಭ ಆಯ್ತು ಅಂತ ಹೇಳಿ ಹೇಳ್ತಾ ಇದ್ರು. ಅದು ಬಾರಿ ಚೆನ್ನಾಗಿರ್ತದೆ. ಆಗ್ಲೇ ಮೀನಕ್ಕೆ ಕೇಳ್ದಂಗೆ ಅದ್ರಲ್ಲಿ ಇರೋ ಅಂತ ಗಮನ ಜೊತೆಗೆ ಅದರಲ್ಲಿ ಕೆಲವೊಂದು ಅಂಶಗಳು ಗುಣಗಳು ಇರ್ತವೆ. ಅವಾಗ್ಲೇ ಹೇಳ್ತಿದ್ಲಲ್ಲ ಎಂತದ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಹೇಳ್ತಾಳ ಗೊತ್ತಿಲ್ಲ ನಂಗೆ, ಆಕ್ಸಿಡೆಂಟ್ ನಾವು ಕೇಳಿ ಕೇಳಿ ಕೇಳಿ ಅಣ್ಣಯ್ಯ. ಅದು ಮಧುಮೇಹ, ಕೊಲೆಸ್ಟ್ರಾಲ್, ಹೃದಯ ಕಾಯಿಲೆ ಎಲ್ಲದಕ್ಕೂ ಒಳ್ಳೇದಂತ ನೋಡು. ಅದ್ರಲ್ಲಿ ನೀನ್ ಊಟ ಮಾಡ್ತಾ ಬಂದ್ರೆ ಅವೆಲ್ಲ ಊತ ಕೆಲವು ಕ್ರಿಮಿ ಕೀಟಗಳು ಏನಾದ್ರೂ ಇದಾಗಿದ್ರು ಕೂಡ ನಿಂಗ್ ಹೊಟ್ಟೆಲ್ ಜಂತುಳು ಅವೆಲ್ಲ ನಿವಾರಣೆ ಆಯ್ತದಂತ. ನೀನು ಒಳ್ಳೇದು ಅಂತ ಅನ್ಬಿಟ್ಟಲ್ಲ, ನಿವಾರಣೆ ಆಯ್ತದೆ ಅಂತ. ಈ ವಿಶೇಷವಾಗಿ ಏನು ಅಂತ ಅಂದ್ರೆ ಅರಿಶಿನ ಆಯ್ತಲ್ಲ ಶಂಕರಣ, ಅದಕ್ಕೆ ಒಂದು ಬಾರಿ ಒಳ್ಳೆ ಗುಣ ಐತೆ. ಏನು ಅಂತ ಅಂತಂದ್ರೆ ಅದೊಂಥರ ಆಂಟಿಬಯೋಟಿಕ್ ತರ ಕೆಲಸ ಮಾಡ್ತದೆ, ರೋಗ ನಿರೋಧಕತೆ ಹೆಚ್ಚಿದೆ, ರೋಗ ನಿರೋಧಕತೆ ಹೆಚ್ಚ ಅಂತದ್ದು. ಆಮೇಲೆ ನೋಡಿ ಮೊದ್ಲೆಲ್ಲ ಸ್ವಲ್ಪ ಗಾಯಪಾಯ ಅರಿಶಿನ ಆಗ್ತಾ ಇದ್ರು, ಯಾಕಾಗ್ತಿದ್ರು ಅಂತ ಅಂತಂದ್ರೆ ಬೇರೆ ಸೂಕ್ಷ್ಮಾಣುಜೀವಿಗಳು ಬಂದು ನಮ್ಮ ದೇಹಕ್ಕೆ ಸೇರ್ಕೋಬಾರ್ದು. ಈ ಅರಿಶಿನ ಇದ್ರೆ ಅದು ನಿರೋಧಿಸ್ತದೆ. ಏನು ಒಂಥರ ಪೇಸ್ಟ್ ಮಾಡೋದು ಅಂತಾರಲ್ಲ, ಪೇಸ್ಟ್ ಮಾಡ್ದಂಗ ಆಗ್ಬಿಡೋದು, ಆ ತರ ಆಯ್ತದೆ ಅಂತ ಹೇಳ್ಬಿಟ್ಟು ಅದ್ ಬಳಕೆ ಮಾಡ್ತಿದ್ರು. ಅದ್ ನೋಡು ಇಲ್ಲಿ ನಮ್ಮ ಇವರೊಬ್ರು ಇಲ್ಲಿ ನಂಜಗೌಡರು ಅಂತ ಅಂತ ಅನ್ಕೊಂಡು ಏನ್ ಐಡಿಯಾ ಮಾಡೋರೆ ಅಂತ ಅಂದ್ರೆ ಒಂದ್ ಒಳ್ಳೆ ಇದ್ ಮಾಡ್ಕೊಂಡವ್ರೆ, ತೋಟ ಮಾಡ್ಕೊಂಡವ್ರೆ, ಅಡಿಕೆ ತೋಟವ. ಅಡಿಕೆ ತೋಟದಲ್ಲಿ ಏನ್ ಮಾಡೋರೆ ಅಂತ ಅಂದ್ರೆ ಪ್ರತಿ ಅಡಕೆ ಗಿಡದ ಬುಡುಕುವೆ ಒಂದೊಂದು ಅರಿಶಿನದ ಕೊನೆ ನೆಟ್ಬಿಟ್ಟವ್ರೆ. ಆಯ್ತಾ, ಅದ್ ನೆಡ್ಲಾಗಿ ಅವು ಒಳ್ಳೆ ಚೆನ್ನಾಗಿ ಬಂದವ ಮ್ಯಾಕೆ. ಅಂದ್ರೆ ಈಗ ಅಡಕೆಗೆ ಏನು ಇದು ಗೊಬ್ಬರ ನೀರೆಲ್ಲ ಕೊಡ್ತಾರೆ ಅದನ್ನ ಹೀರ್ಕೊಂಡು ಇದು ಚೆನ್ನಾಗಿ ಬಂದ್ಬಿಡ್ತದೆ, ಚೆನ್ನಾಗಿ ಬರ್ತದೆ. ಆಮೇಲೆ ಇದು ಸ್ವಲ್ಪ ಇದು ಅದಂತ ಹೇಳಿದ್ನಲ್ಲ ನಾನು, ಪವರ್ ಪವರ್ ಆಂಟಿಬಯೋಟಿಕ್ ಆಂಟಿಬಯೋಟಿಕ್ ಪವರ್. ಆ ಕಾರಣಕ್ಕೆ ಬೇರೆ ರೋಗ ರೋಜನೆ ಯಾವ್ದು ಬರಕಲ್ಲ ಅಡಿಕೆಗೆ ಅಡಿಕೆಗೆ ಒಳ್ಳೆ ಪಿಲ್ಲನು ಅಂತ ಅನ್ಕೊಂಡು ಎಂತ ಬರ್ತಾವಲ್ಲ ಅಣಬೆ ರೋಗ ಅವು ಅಂತ ಅನ್ಕೊಂಡ್ ಬರ್ತಾವಲ್ಲ ಅವು ಬರೋದಿಲ್ಲ ಅಂತ ಅನ್ಕೊಂಡು ತೋಟ ಎಷ್ಟು ಚೆನ್ನಾಗೈತೆ ಅಂತೀಯ ಶಂಕರಣ್ಣ ನೀನು. ಹೌದಾ? ಇಲ್ಲ ಮಾರನಹಳ್ಳಿ ಅಂತ ಅಂತ ಅನ್ಕೊಂಡು ನೀನು ಹೋಗಿ ನೋಡ್ಬೇಕದ. ಏ ದಿಟ್ಟ, ನಿನ್ನ ಇಂತ ಒಳ್ಳೊಳ್ಳೆ ರೈತರುಗಳದು ವಿಚಾರ ಹೇಳ್ದಾಗ ಹೋಗಿದ್ನಲ್ಲ ನೋಡ್ಕೊಂಡ್ ಬಂದಿದ್ನಲ್ಲ ಅಂತ ಹೇಳ್ದೆ. ಇಲ್ಲ ಇಲ್ಲ ಬಿಡು, ನೀನು ಚಂದ ಸುತ್ತಾಡಿ ಕಣ್ ತುಂಬಿಸ್ಕೊಂಡು ಒಳ್ಳೆ ವಿಚಾರವಾಗಿ ಹೇಳ್ತೀಯ. ಮತ್ತೆ ಇನ್ನೊಂದ್ ಸಂಕ್ರಣ, ಅಣ್ಣ ಹೇಳ್ದಾಗ ನಂಗೆ ಜ್ಞಪ್ತಿ ಬಂತು, ಈ ಅರಿಶಿನ ಹೆಂಗೆ ಗಾಯಕ್ಕಾಗ್ತಾರೆ ಈ ವಿಳ್ಳೆದೆಲೆ ಇರ್ತದಲ್ಲ ಅದನ್ನು ಕೂಡ ನಮ್ಮ ಅಜ್ಜಿ ಅರ್ಶನಕ್ಕಿಂತ ಫಾಸ್ಟ್ ಆಗೈತದೆ ಅಂತ ಈ ಕುಟ್ಕೊಂಡು ಎಲೆ ತಿನ್ನರಲ್ಲ ದಡ ದಡ ಕುಟ್ಬಿಟ್ಟು ಅದ್ರ ರಸ ಮಡಗ್ಬಿಟ್ಟು ಅದನ್ನ ಗಾಯದ ಮೇಲೆ ಇಟ್ಟು ಒಂದ್ ಪಟ್ಟಿ ಕಟ್ಬಿಡೋರು. ಜಜ್ಜಿ ಹಾಕೊಡೋರು, ಜಜ್ಜಿ ಹಾಕೊಡೋ, ಅದು ಕೂಡ ಅವು ಕೂಡ ವಾಸಿ ಆಯ್ತದೆ ಅಂತ. ಎಲ್ಲೆದೆಲ್ಲೂ ಔಷಧೀಯ ಗುಣ ಇರ್ತದಲ್ಲ, ಅವೆಲ್ಲ ಹಳೆ ಕಾಲದವ್ರು ಹಂಗೆ ಮಾಡ್ತಿದ್ದಿದ್ದಲ್ಲ. ಅಲ್ಲ ಅದು ಅವರು ಏನು ನಮಗೆ ತೋರಿಸ್ಕೊಟ್ಟು ಹೋದ್ರು ಅವು ಈಗ ಬೇರೆ ರೂಪ ಪಡ್ಕೊಂಡು ಇಂಗ್ಲಿಷ್ ಮೆಡಿಸನ್ ಆಗ ಆಟಯ ಅಲ್ವಾ. ಅಣ್ಣಯ್ಯ ನಾನು ಆಗ್ಲೇ ನಿನಗೆ ಮಂಜಣಂಗ್ ಹೇಳು ಈಗ ಹುಲ್ಲಂಡಿದೀನಿ ಅಂತ ಹೇಳಿದ್ನಲ್ಲ, ಟ್ರ್ಯಾಕ್ಟರ್ ಹಾಕ್ಬೇಕು ಅಂತವ ಉಸಿ ಈ ನಮ್ ದನಕರುಗಳಿಗೆ ಹುಲ್ಲಾಗ್ಲಿ ಅಂತ ನೋಡಿ ರಾಜಮುಡಿಯ ಬೆಳೆದೆ. ಆದ್ರೆ ಏನ್ ಮಾಡೋದು, ಬತ್ತಾ ಬತ್ತಾ ಬತ್ತಾ ದಿನ ಕಳ್ದಂಗೆ ಇಳುವರಿನೇ ಕಡಿಮೆ ಆಗ್ಬಿಡ್ತು. ಆದ್ರೆ ಒಳ್ಳೆ ರುಚಿ ನೋಡು. ಮತ್ತೆ ನಾನು ಮಿಲ್ಲಿಗೆ ಒಂದೇ ಸಲ ಹಾಕ್ಸಕ್ಕಲ್ಲ, ಎಷ್ಟ್ ಬೇಕಷ್ಟು ಹಾಕಿಸ್ಕೊತೀನಿ. ಮತ್ತೆ ಈಗ ಈ ಪಾಲಿಸ್ ಗಿಲಿಸ್ ಏನು ಕೊಡ್ಸಕ್ಕಲ್ಲ ನಾನು, ಅದನ್ನ ರಾ ರಾ ಅಂತಾರಲ್ಲ ಹಂಗೆ ಕೆಂಪ್ಕೆ ಇರ್ಬೇಕು, ಒಂಥರ ಕ್ಯಾಸಕ್ಕಿ ನೋಡ್ದಂಗೆ ಆಯ್ತದೆ ಹಂಗಿರ್ತದೆ. ಆದ್ರೆ ಏನ್ ರುಚಿ ಅಂತೀಯ ಅಂತಂದ್ರೆ ಒಳ್ಳೆ ಗಮಲು ಇರ್ತದೆ, ಮತ್ತೆ ಒಳ್ಳೆ ಚೆನ್ನಾಗಿ ಹೊಟ್ಟೆನು ತುಂಬುತ್ತದೆ, ಮತ್ತೆ ಬೇಗ ಹಸುವ ಹಾಕಲ್ಲ. ಈ ಉಳಿಕೆ ಪಳಕೆ ಹುಲ್ಲಿರ್ತದಲ್ಲ, ಈಗ ಹುಲ್ಲಂಡಿರ್ತೀನಿ ಬಸಿ ಸಣ್ಣ ಪುಟ್ಟದೆಲ್ಲ ಹೋಗ್ಬಿಡ್ತದೆ, ಬೇಕಾದಷ್ಟು ತೆಗೆದು ಹಂಗೆ ಗುಡ್ಡೆ ಒಟ್ಕೋತೀನಿ. ಅವನು ನಾನು ಹೊಸ ಕರುಗಳಿಗೆಲ್ಲ ಬಳಸ್ಕೋಬಹುದಾ? ಹೆಂಗೆ ಈ ಟ್ರ್ಯಾಕ್ಟ್ ಹಾಕ್ಬಿಟ್ಟಿರ್ತೀನಲ್ಲ ಜದ್ದಂಗ್ ಆಗ್ಬಿಟ್ಟಿರ್ತದೆ ಹುಲ್ಲು, ದೊಡ್ಡ ದೊಡ್ಡ ಹುಲ್ನೆಲ್ಲ ಜೋಡ್ಸ್ಕೊಂಡಿರ್ತೀನಿ. ಈ ಸಣ್ಣ ಪಣ್ಣದನ್ನೆಲ್ಲ ತಗೊಂಡಾಗ ಏನಾರು ಈ ತಿಪ್ಪೆ ಗಪ್ಪೆಗೆ ಹಾಕಿ ಗೊಬ್ಬರ ಮಾಡ್ಕೊಳ್ಳ ಅಥವಾ ಹಸುಕರಿಗೆ ಹಾಕ್ಲಾ ಅಂತವ. ಅದು ಏನು ಅಂತ ಅಂದ್ರೆ ಶಂಕರಣ್ಣ, ಈ ಟ್ರ್ಯಾಕ್ಟರ್ ತುಣಿದಿರ ಅಂತ ಹುಲ್ಲಿರ್ತದಲ್ಲ, ಕೆಲವು ದನಗಳು ಮುಟ್ಟಕ್ಲಾದ ಅಂತ ಹೇಳ್ತಾರೆ. ಅದಕ್ಕೋಸ್ಕರಲ್ಲಯ್ಯ ಎಷ್ಟೋ ಜನ ಟ್ರ್ಯಾಕ್ಟರ್ನೇ ಹೊಡ್ಸಕ್ಲ. ಹೌದ್ ಹೌದು, ಕೈಯಲ್ಲೇ ಕೈಯಲ್ಲೇ ಮಾಡ್ತಾರೆ. ಈ ಕೈಯಲ್ಲಿ ಬಿಡಕ್ ಜನಲ್ಲವ್ರೆ ಶಂಕರಣ್ಣ, ಈಗ ಎಲ್ಲಿ ಕುಯ್ಯಕ್ಕೆ ಜನ ಸಿಗಾಕಲ್ಲ, ಇನ್ ಬಿಡಕ್ ಬರ್ತಾರ? ಆಯ್ತಾ, ಅದು ಒಂದು. ಆಮೇಲೆ ಇದ್ ಹೆಂಗೆ ಅಂತ ಅಂದ್ರೆ ಭತ್ತ ಬಡಕ್ಲೇಬೇಕು. ಹೌದು ಆಯ್ತಾ, ರೋಣಗಲ್ ಮಧ್ಯ ತಿಳಿಸ್ಕೊಂಡು ಬಡಿದ್ರೆ ರೋಣ ಹಾಕಿದ್ರೆ ಚೆನ್ನಾಗಿ ಬರ್ತದೆ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ರು. ಈಗ ರೋಣಗಲ್ ಕಟ್ಟಕ್ಕೆ ಜನ ಇಲ್ಲ, ದನು ಇಲ್ಲ, ಆಯ್ತಾ. ಅದಕ್ಕೋಸ್ಕರ ಟ್ರ್ಯಾಕ್ಟರ್ ಅನ್ನೋದು ಅನಿವಾರ್ಯ ಆಗ್ಬಿಟ್ಟೈತೆ. ಈಗ ಏನು ಅಂತ ಅಂದ್ರೆ ನೀನು ಈಗ ಟ್ರ್ಯಾಕ್ಟರ್ ಅಲ್ಲೇ ಮಾಡ್ಸ್ಕೋಬೇಕು. ನೀನ್ ಎಲ್ಲಿ ಕರ್ಕೊಂಡ್ ಬರ್ತೀವಪ್ಪ? ಹತ್ತೊಂದೈದು ಜನ ಎಲ್ಲಿ ಹೇಳ್ತಿಲ್ವ ಕುಯ್ಯಕ್ಕೆ ಜನ ಬರಕಲ್ಲ, ಇನ್ ಬಿಡಕ್ ಬರ್ತಾರ? ಬರ್ತಾರ? ಅದಕ್ಕೋಸ್ಕರ ನೀನ್ ಏನ್ ಮಾಡು ಅಂತ ಟ್ರ್ಯಾಕ್ಟರ್ ಅಲ್ಲೇ ಹಾಕ್ಸು. ಈಗ ಟ್ರ್ಯಾಕ್ಟರ್ ಅಲ್ಲೇ ಹಾಕ್ಸ್ಬಿಟ್ಟು ಈ ರಸ್ಮೇವ ಮಾಡ್ತಾರ ನೋಡು. ಆ ಮೆಥಡ್ ಅಲ್ಲಿ ಮಾಡಕ್ಕೆ ಅವ್ರು ಆಯ್ತದ ನೋಡು, ಮೊದ್ಲು ಕೊಟ್ಟು ನೋಡು ಆಯ್ತಾ, ನೋಡು ತಿಂದ್ರೆ ಓಕೆ, ಇಲ್ಲ ಅಂತ ಅಂದ್ರೆ ಸ್ವಸ್ವಲ್ಪ ಸ್ವಸ್ವಲ್ಪ ರಸ್ಮೇವ್ ತರ ಮಾಡ್ಕೊಂಡು ಮಾಡಿದ್ರೆ ಅವು ತಿಂತವೆ. ಅಂದ್ರೆ ನಾನು ಗುಂಡಿ ಪಂಡಿ ಮಾಡ್ಕೊಳ್ಳ ಅಥವಾ ಅದಕ್ಕೆ ಏನಾದ್ರು ಸಿಗ್ತವೆ? ಹೆಂಗೆ ಈಗೆಲ್ಲ ಚೀಲಪಾಲ ಬಂದವಲ್ಲ, ಅದಕ್ಕೆ ಕೇಳಿದೆ. ಈ ಅವೆಲ್ಲ ಹಳೆ ಮೆಥಡ್ ಆಗೋದು, ಅವೆಲ್ಲ ಇಲ್ಲ. ಈಗ ಎಲ್ಲ ಬರೀ ಚೀಲ ತುಂಬಾ, ಒಂದು 50 kg ಅಂತದ್ದು ಅಥವಾ 100 kg ಅಂತದ್ದು ನೋಡ್ತಾರೆ, ಜಾಸ್ತಿನೇ ಬರ್ತವೆ. ಒಂದು 2-3 ಕ್ವಿಂಟಾಲ್ ಒಂದೇ ಇದರಲ್ಲಿ ಬರ್ತವೆ ಅಂತ ಒಂದ್ 3-4 ಮಾಡ್ಕೊಬಿಟ್ರೆ ಒಂದ್ 3 ತಿಂಗಳು ಕಾಲ ಹಾಕ್ಬೋದು ಆಯ್ತಾ. ಆ ತರ ಮಾಡ್ಕ. ಆಮೇಲೆ ಇತ್ತೀಚೆಗೆ ಏನಾಗ್ಬಿಟ್ಟೈತೆ ಅಂತ ಅಂದ್ರೆ ಶಂಕರಣ, ಈ ಜಾನುವಾರುಗಳ ಸಂಖ್ಯೆ ಬಾರಿ ಕಡಿಮೆ ಆಗಿತ್ತು. ಅದು ನೋಡು, ಇತ್ತೀಚೆಗೆ ನಮ್ಮ ದೇಶದಲ್ಲಿ ಒಂದು ಗಣತಿ ಮಾಡಿದ್ರು ಜಾನುವಾರುಗಳದು, ಜಾನುವಾರುಗಳದು ಏನು ಅಂತ ಅಂದ್ರೆ ಎಷ್ಟೆಷ್ಟವೆ, ಯಾವ್ಯಾವ ಎಷ್ಟೆಷ್ಟವೆ ಅಂತ. ನಮ್ಮ ದೇಶದಲ್ಲಿ ಸುಮಾರು 53,67,00,000 ಪಶು ಸಂಪತ್ತು ಇದೆ ಅಂತ ನೋಡು. ಕೋಟಿ ಲೆಕ್ಕದಲ್ಲಿ, ಕೋಟಿ ಲೆಕ್ಕದಲ್ಲಿ, ಅದರಲ್ಲಿ ಈ ಸುಮಾರು 30 crore ದನ ಮತ್ತೆ ಎಮ್ಮೆ. 30 crore ಇಡೀ ನಮ್ ದೇಶದಾಗೆ, ದೇಶದಲ್ಲಿ 7,42,00,000 ಕುರಿಯವಂತೆ. ನೋಡ್ ಮೀನಕ್ಕ, ಆಯ್ತಾ, ಲಕ್ಷಲ್ಲ ಅವು ಕೋಟಿ. 14,89,00,000 ಆಡವಂತೆ. ಆಯ್ತಾ, 85,18,00,000 ಕೋಳಿಯವಂತೆ. ಕೋಳಿಗಳ ಸಂಖ್ಯೆ ಜಾಸ್ತಿ. ಹಿಂಗೆ ನಮ್ಮ ಪ್ರಪಂಚದಲ್ಲಿ ಒಟ್ಟಾರೆ ಪ್ರಪಂಚದಲ್ಲಿ ಎಷ್ಟು ಪಶು ಸಂಪತ್ತು ಐತೋ ಜಾನುವಾರುಗಳವೋ ಅದರಲ್ಲಿ ಹೆಚ್ಚು ಕಮ್ಮಿ 20% ನಮ್ಮ ದೇಶದಲ್ಲೇ ಇವಂತೆ. ನೋಡಿ, ಇಡೀ ಪ್ರಪಂಚಕ್ಕೆ ಹೋಲ್ಸ್ಕೊಂಡ್ರೆ 20% ನಮ್ಮ ದೇಶದಲ್ಲೇ ಐತೆ, ನಮ್ಮ ದೇಶದಲ್ಲೇ ಇವೆ ಆಯ್ತಾ. ಇಷ್ಟಿದ್ರು ನಾನು ಯಾಕೆ ಇದು ಹೇಳ್ತಿದ್ದೀನಿ ಅಂತ ಅಂದ್ರೆ, ಇದು ಒಂದು ಕಾರಣಕ್ಕೆ ನಾವು ಬಳಕೆ ಮಾಡ್ತೀವಿ. ಒಂದು ಕೆಲಸ ಮಾಡ್ಸಕ್ ಹಿಂದೆಲ್ಲ ಮಾಡ್ತಾ ಇದ್ದು, ಈಗ ಕೆಲಸ ಕಡಿಮೆ ಆಗಿದೆ. ಈಗ ಒಂದು ಹಾಲು, ಇನ್ನೊಂದು ಮಾಂಸ, ಮೊಟ್ಟೆ, ಇದ ನಾವು ಅಚ್ಚುಕಟ್ಟಾಗಿ ತಗೋತಿದೀವಿ. ಹಾಲ ಒಂದು ಡ್ರಾಪ್ ಚೆಲ್ಲಕ್ಕಲ್ಲ ನಾವು ಆಯ್ತಾ, ಕೆತ್ತಲು ಬಿಡಕಲ್ಲ, ಚೆನ್ನಾಗಿ ಹಿಂಡಾಕತ್ತೀವಿ. ಮೊಟ್ಟೆ ನೋಡು, ಯಾವ ಬೆಲೆ ಹೋಗಿಟ್ಟಿರಲಿ ಹುಡಿಕೊಂಡು ಹೋಗಿ ತಗೊಂಡ್ಬರ್ತೀವಿ ಆಯ್ತಾ. ಇದ ನೇರೂಪಾಗಿ ಮಾಡ್ಕೋತಿದ್ವಿ ನಾವು. ಆದ್ರೆ ಇವು ಏನು ದನ ಕರುಗಳು ಇವತ್ತು ಗಂಜಲ ಸಗಣಿ ಅಂತ ಹೇಳಿ ಕೊಡ್ತಾವ, ಅದ್ರ ತ್ಯಾಜ್ಯ ಏನೈತೋ ಅದನ್ನ ನಾವು ಸರಿಯಾಗಿ ಬಳಸ್ತಾ ಇಲ್ಲ ಅನ್ನೋದು ಒಂದು ವರದಿ. ಸರಿಯಾಗಿ ಬಳಕೆ ಮಾಡ್ಕತ್ತಿಲ್ಲ. ಈಗ ಬಳಕೆ ಏನ್ ಮಾಡ್ಕತ್ತಿದೀವ ಅದನ್ನ ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ಇನ್ನೂ ಜಾಸ್ತಿ ಪ್ರಯೋಜನ ಪಡ್ಕೋಬಹುದು. ಅಂದ್ರೆ ಈಗ ನಾವ್ ಅದನ್ನೆಲ್ಲ ಏನ್ ಮಾಡ್ತೀವಿ ಅಂದ್ರೆ ಕೊಟ್ಟಿಗೆ ಬಾಚಿದೆಲ್ಲ ತಗೊಂಡು ಒಂದ್ ಕಡೆ ಹಾಕ್ಬಿಡ್ತೀವಿ, ಮೂರ್ ತಿಂಗಳಿಗೆ ಆರ್ ತಿಂಗಳು ತಗೊಂಡು ಒಂದ್ ಕಡೆ ಗುಡ್ಡೆ ಹಾಕನ್ ಮಾಡ್ತೀವಲ್ಲ, ಹೌದು ಆತರ ಮಾಡಬಾರ್ದು ಅಂತೀಯ? ಅಲ್ಲ ಆತರ ಮಾಡೋದು ಒಳ್ಳೇದೆ, ಕೆಲವ್ರು ಅದನ್ನು ಮಾಡ್ತಾ ಇಲ್ಲ, ಅದು ತೊಂದರೆ ಆಗಿರೋದು. ನೋಡು, ಒಂದು ಹೊಸ ಒಂದು ದಿವಸಕ್ಕೆ 10-15 kg ಸಗಣಿ ಕೊಡ್ತದಂತೆ. 10-15 kg ಸಗಣಿ, ಅದೇ ಎಮ್ಮೆ ಆದ್ರೆ ಅದು ಸ್ವಲ್ಪ ಜಾಸ್ತಿನೇ ಕೊಡ್ತದೆ, 15-20 kg. ಎಮ್ಮೆ ಸಗಣಿ ಜಾಸ್ತಿ ಆಗ್ತದಂತ, ಹಂಗಾಗಿ ತೂಕ ಜಾಸ್ತಿ ಹೇಳ್ತಾವ್ರೆ. ಒಂದ್ 8-12 liter ಅಷ್ಟು ಇವು ಒಂದ್ ದಿವಸಕ್ಕೆ ಗಂಜಲ ಕೊಡ್ತವೆ. ಅದು ಎಲ್ಲ ಹೋಯ್ತಾವಲ್ಲ ನಮ್ಗೆ ಅನ್ಸಕ್ಕೆ, ಒಂಚೂರು ಹೋಗಿದೋ ಅಂತ ಅಂತ ಅಂತೀವಿ. ಅದನ್ನೇ ಸಂಗ್ರಹ ಮಾಡಿದ್ರೆ ಇವೆಲ್ಲ ಲೆಕ್ಕಾಚಾರ ಸಿಗ್ತದೆ, ಒಂದು ಎಷ್ಟು ಸಗಣಿ ಆಗ್ತೈತೆ, ಎಷ್ಟು ಗಂಜಲ ಆಗ್ತೈತೆ ಅಂತ ಹೇಳ್ಬಿಟ್ಟು. ಇವತ್ತು ಒಂದು ಹೊಸ 8-12 liter ಗಂಜಲ ಕೊಡ್ತದೆ ಅಂತ ಅಂದ್ರೆ, ಹಾಲ್ ಎಷ್ಟು ಕೊಡ್ತದ ಅಷ್ಟೇ ಕೊಡ್ತದ? ನಾವು ಹಾಲಿನಿಂದ ಉಪಯೋಗ ಮಾಡ್ಕೊತಿದೀವಿ, ಗಂಜಲದಿಂದ ಮಾಡ್ಕೊತಿದೀವ? ಮಾಡ್ಕತ್ತಿಲ್ಲ, ಇಲ್ಲ ಒಂದ್ ಕಡೆ ಹರ್ಕೊಂಡು ಹೋಯ್ತಾ ಐತೆ. ಅದಕ್ಕೋಸ್ಕರವ ಇದೆಲ್ಲಾದ್ನು ಸಂಗ್ರಹ ಮಾಡ್ಕೊಂಡು ನಾವು ಇನ್ನೂ ಹೆಚ್ಚು ಅನುಕೂಲ ಮಾಡ್ಕೋಬೇಕು ಅಂತ. ಯಾಕೆ ಮಾಡ್ಬೇಕು ಅಂತ ಅನ್ಶಂಕರಣ, ಒಂದು ನಮ್ಮ ಅನುಕೂಲಕ್ಕೆ ಆಯ್ತಾ, ಇನ್ನೊಂದೇನು ಅಂತ ಅಂದ್ರೆ ನಾವಿಂಗೆ ಅಲ್ಲಲ್ಲೇ ಬಿಡೋದ್ರಿಂದವ, ಅದು ಸಮರ್ಪಕವಾಗಿ ಬಳಕೆ ಮಾಡದೇ ಇರೋದ್ರಿಂದವ, ಈ ನಮ್ಮ ಒಂದು ಇದರಲ್ಲಿ ವಾತಾವರಣದಲ್ಲಿ ಈ ಮಾಲಿನ್ಯ ಅನ್ನೋದ್ ಐತ್ ನೋಡು. ಯಾಕೆ ಅಂತ ಅಂದ್ರೆ ಇದ್ರಲ್ಲೆಲ್ಲವ ಮೀಥೇನ್ ಗ್ಯಾಸ್ ಅಂತ ಹೇಳಿರ್ತದಲ್ಲ, ಅದು ಹೊರಗಡೆ ಬರ್ತದೆ ಸಗಣಿನಲ್ಲಿ. ಸಗಣಿ ಆಗ್ಬೋದು, ಗಂಜಲ ಆಗ್ಬೋದು, ಮೀಥೇನ್ ಗ್ಯಾಸ್ ಅನ್ನೋದು ಹೊರಗಡೆ ಬಂದು ಪರಿಸರ ಸೇರ್ಕೊಂಡು ಈ ನಮ್ಮ ವಾತಾವರಣದಲ್ಲಿ ಕಲುಷಿತ ಆಯ್ತೈತೆ. ಕಲುಷಿತ ಒಂದು ಏನು ತಾಪಮಾನ ಜಾಸ್ತಿ ಆಯ್ತೈತೆ, ಉಷ್ಣಾಂಶ ಜಾಸ್ತಿ ಆಯ್ತೈತೆ ಅಂತೀವಲ್ಲ, ಇದು ಒಂದ್ ಕಾರಣ. ಅದಕ್ಕೆಲ್ಲ ಇದೇ ಕಾರಣ ಅಂದ್ರೆ, ಈಗ ಏನು ಜಾನುವಾರುಗಳದ್ದು ಏನು ತ್ಯಾಜ್ಯ ಐತೆ, ಈ ತ್ಯಾಜ್ಯಗಳು ಎಲ್ಲೆಲ್ಬೇಕು ಅಲ್ಲಲ್ಲಿ ನಾವು ಸರಿಯಾಗಿ ಅದನ್ನ ವ್ಯವಸ್ಥಿತವಾಗಿ ಸಂಗ್ರಹಣೆ ಮಾಡದೆ ಅಲ್ಲಲ್ಲೇ ಬಿಟ್ರೆ ತೊಂದರೆ ಆಯ್ತೈತೆ. ಇದ್ರ ಜೊತೆಗೆ ಅದ್ರಲ್ಲಿ ಏನ್ ಪೋಷಕಾಂಶಗಳು ಇರ್ತವೋ ಅದರಲ್ಲೂ ಬೇಕಾದ ತರಾವರಿ ಪೋಷಕಾಂಶಗಳು ಇರ್ತವೆ. ಬರೀ 3-4 16 ತರದ ಪೋಷಕಾಂಶ ಅದ್ರಲ್ಲಿ ಇರ್ತವೆ ಆಯ್ತಾ, ಅವು ಎಲ್ಲವ ನಷ್ಟ ಆಯ್ತಾವೆ ಆಯ್ತಾ. ಆಮೇಲೆ ಇವೆಲ್ಲವ ಮಣ್ಣಿಗೆ ಸೇರ್ಕೊಳ್ಳೋದ್ರಿಂದವ, ನೀರಿಗೆ ಸೇರ್ಕೊಳ್ಳೋದ್ರಿಂದವ ಅಂತ ಅಂದ್ರೆ, ಹಂಗೆ ಅದನ್ನ ಪ್ರೋಸೆಸ್ ಮಾಡದನ್ನ ಸೇರಿಸೋದ್ರಿಂದವ ಅಲ್ಲಿ ಮಣ್ಣು ಮತ್ತೆ ನೀರು ಮಾಲಿನ್ಯ ಆಗ್ತಾ ಇದೆ. ಇದ್ರ ಜೊತೆಗೆ ನಾವು ಅದನ್ನ ಸದ್ಬಳಕೆ ಮಾಡ್ಕೊಳ್ಳೋದ್ರೆ ಇರೋದ್ರಿಂದವ ನಮಗ್ ನಷ್ಟನು ಕೂಡ ಸಂಭವ. ಅದಕ್ಕೋಸ್ಕರವ ಇದನ್ನ ನೀಟಾಗಿ ಸದ್ಬಳಕೆ ಮಾಡ್ಕೋಬೇಕು, ಸಮರ್ಪಕವಾಗಿ ಬಳಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಹೆಂಗ್ ಮಾಡೋದು ಅದನ್ನ, ಹೆಂಗ್ ಮಾಡೋದು ಅಂತ ಅಂತಂದ್ರೆ, ನೋಡಿ ಸಗಣಿ ಆದ್ರೆ ಅದರಲ್ಲಿ ನಾವು ಬಯೋಗ್ಯಾಸ್ ಅಂತ ಹೇಳಿ ಕರಿತೀವಲ್ಲ, ಆ ತರದ ಪ್ಲಾಂಟ್ ಗಳನ್ನ ಮಾಡ್ಕೊಳ್ಳೋ ಅಂತ. ಇದು ಒಲೆ ಬತ್ತವಲ್ಲ, ಗೋಬರ್ ಒಲೆ ಮಾಡ್ಕೊತೀವಲ್ಲ ಆಯ್ತಾ. ಮೊದ್ಲೆಲ್ಲವ ಬರೀ ಅದ ಒಲೆಗೋಸ್ಕರವ ಅಂತ ಹೇಳ್ಬಿಟ್ಟು ಹೇಳರು, ಈಗ ಬರೀ ಒಲೆ ಅಲ್ಲ, ಮತ್ತೆ ಅದನ್ನ ಸಂಗ್ರಹ ಮಾಡ್ಕೊಂಡು ಬೇರೆ ಅದಕ್ಕೂ ಬಳಕೆ ಮಾಡ್ಕೋಬಹುದು ಅನ್ನೋ ತರದಲ್ಲಿ ಇವತ್ತು ಭಾರಿ ಸಂಶೋಧನೆಗಳಾಗವೆ. ಅದನ್ನ ವಿದ್ಯುತ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸಗಣಿ ಮತ್ತೆ ಗಂಜಲದಿಂದವ, ಗಂಜಲದಿಂದವ ಬರ ಅಂತ ಅನಿಲ ಏನಿರ್ತದ ಅದನ್ನ ವಿದ್ಯುತ್ ಆಗೂ ಕೂಡ ಬಳಕೆಯನ್ನ ಮಾಡ್ಕೋಬಹುದು. ಆಮೇಲೆ ಈ ಕಾಂಪೋಸ್ಟ್ ಬಗಡ ಇವೆಲ್ಲ ಇರ್ತಾವಲ್ಲ, ಇದನ್ನ ಒಳ್ಳೆ ದ್ರವರೂಪದ ಗೊಬ್ಬರವಾಗಿ ನಾವು ಬಳಕೆ ಮಾಡ್ಕೋಬಹುದು. ಇವತ್ತೆಲ್ಲ ಸಾವಯವ ಕೃಷಿ ಅಂತ ಜಾಸ್ತಿ ಹೇಳ್ತಾರಲ್ಲಪ್ಪ, ಈ ಸಾವಯವ ಕೃಷಿಗೆ ಬೇಕಾಗಿರೋದೇ ಮೂಲ ಇವೆಯಾ. ಆಮೇಲೆ ಈಗ ನಮ್ಮ ಇವೇನಿರ್ತಾವ ಶಂಕರಣ, ಕೃಷಿ ತ್ಯಾಜ್ಯಗಳು ಅಂತ ಹೇಳಿ, ಈಗ ನೋಡಿ ನೀನು ಗದ್ದೆ ಕುಯ್ಸಿದ್ಯಾ, ಕೂಳೆ ಎಲ್ಲ ಉಳ್ಕೊಂಡವೆ ಆಯ್ತಾ, ಜೋಳ ಹಾಕ್ತೀಯ ಅದ್ರ ಕೂಳೆ ಎಲ್ಲ ಉಳ್ಕೊಂಡ, ನೀನ್ ಯಾವ್ದೇ ಬೆಳೆ ಬೆಳಿ ನಿನ್ಗೊಂದಷ್ಟು ತ್ಯಾಜ್ಯ ಅಂತ ಹೇಳಿ ಸಿಕ್ಕಿದ್ದಾ. ಅದನ್ನು ನಾವೇನ್ ಮಾಡ್ತೀವಿ, ತಾಂಡಕ್ ತಿಪ್ಪಿಗೆ ಹಾಕೋದು ಅಥವಾ ಎಲ್ಲ ಒಂದ್ ಕಡೆ ಗುಡ್ಡೆ ಹಾಕೋದು, ಸ್ವಲ್ಪ ಬೆಂಕಿ ಹಾಕ್ಬಿಡೋದು, ಈ ತರ ಮಾಡ್ತಿದ್ವಿ. ಅದಕ್ಕೆ ಬದಲಾಗಿ ಕೃಷಿ ತ್ಯಾಜ್ಯ ಅನ್ನೋದು ಏನಿರ್ತದ, ಈಗ ತೆಂಗಿನ ಮಟ್ಟೆ ಆಗ್ಬೋದು, ಅಡಿಕೆ ಪಟ್ಟೆ ಆಗ್ಬೋದು, ತೆಂಗಿನ ಗರಿ ಆಗ್ಬೋದು, ಬಳೆ ಆಗ್ಬೋದು, ಬಾಳೆದಾಗ್ಬೋದು, ಎಲ್ಲಾನು ಒಂದ್ ಕಡೆ ಹಾಕೊಂಡು ಒಂದಿಷ್ಟು ಎರೆಹುಳುಗಳು ತಂದು ಬಿಟ್ಬಿಟ್ರೆ ನಿನ್ಗೆ ಎಂತ ಗೊಬ್ಬರ ಆಯ್ತದೆ ಅಂತೀಯ? ಅಯ್ಯೋ, ಚಿನ್ನ ಇದ್ದಂಗೆ ಇರ್ತದೆ. ಆಯ್ತಾ, ರೈತನ ಬೆನ್ನೆಲುಬೇ ಎರೆಹುಳು ಅಲ್ವೇನಪ್ಪ ಅಲ್ವಾ. ಹಂಗೆ ಇವೆಲ್ಲದನ್ನೂ ನಾವು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಬಾರಿ ಮುಖ್ಯವಾಗಿ ಶಂಕರಣ, ಈ ಗಂಜಲ ಏನ್ ಹೇಳಿದ್ನಲ್ಲ ನಾನು, 8-10-12 liter ವರೆಗೂ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಇದನ್ನ ಸಂಗ್ರಹ ಮಾಡ್ಕೊಂಡು ನಾವು ಅದನ್ನ ನಮ್ಮ ಕೃಷಿನಲ್ಲಿ ಈ ಜೈವಿಕ ಕೀಟನಾಶಕವಾಗಿ ಬಳಕೆ ಮಾಡ್ಕೋಬಹುದು, ಸ್ಪ್ರೇ ಮಾಡಬಹುದು ಅಂತ, ಸ್ಪ್ರೇ ಮಾಡಬಹುದು, ನೈಸರ್ಗಿಕ ಸೋಂಕು ನಿವಾರಕ ಆಗಿ ನಾವು ಇಟ್ಕೋಬಹುದು. ಬೇರೆ ಬೇರೆ ತರದಲ್ಲಿ ನಿಮ್ಗೆ ಯಾವ್ದು ಇಲ್ಲ ಅಂತ ಏನ್ ನೀರ್ ಹಾಯಿಸ್ತೀವೋ ನೀರಿನ ಜೊತೆ ಕೊಟ್ಬಿಟ್ರೆ ಅದೇ ಒಂದ್ ಒಳ್ಳೆ ಗೊಬ್ಬರ ಪೋಷಕಾಂಶ ಆಯ್ತದೆ. ಈ ತರದವ ಮಾಡ್ಕೋಬೇಕು, ಇದನ್ನ ಮಾಡ್ತಾ ಇಲ್ಲ, ಇದ್ರ ಬಗ್ಗೆ ಹೆಚ್ಚು ಹೆಚ್ಚು ಈಗ ಗಮನವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು. ಈಗ ಅದೇನು ಅಂತ ಹೇಳ್ತಾರೆ, ನಾವು ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹುಡ್ಕಾಡಿದ್ರು ಅಂದಂಗ ತರದಲ್ಲಿ ನಾವು ತಪ್ಪು ಮಾಡ್ಕೊತಾ ಇದೀವಿ. ಹೌದು, ಒಳ್ಳೆ ಎಚ್ಚರವ ಜಪ್ತಿ ಮಾಡಿದೆ ಅಣ್ಣ. ಈಗ ನೀನು ಗಂಜಲ ಅಂದಾಗ ಸಾಮಾನ್ಯ ನೋಡು, ನಾವು ನಮ್ ಕೊಟ್ಟಿಗೆಯಿಂದವ ಒಂದು ಬಸಿ ವಾಟ ಕೊಟ್ಬಿಟ್ಟು ಒಂದು ಗುಂಡಿ ಮಾಡ್ಕೊಂಡಿರ್ತೀವಿ, ಆ ಗುಂಡಿ ಗಂಜ ಎಲ್ಲ ಹೋಯ್ತದೆ. ಯಾವಾಗ್ಲೋ ವಾರಕ್ಕೊಂದ್ಸಲ ಈ ಕೊಡಗಿಡ ತುಂಬಿದಾಗ ಅದನ್ನ ತಗೊಂಡೋಗಿ ಒಂದ್ ಕಡೆ ಎಲ್ಲಿ ತಿಪ್ಪೆ ಮೇಕೆ ಚೆಲ್ಬಿಡ್ತೀವಿ. ಆತರ ಮಾಡಬಾರ್ದು, ಅದನ್ನ ಸಮರ್ಪಕವಾಗಿ ಅದಕ್ಕೇನೋ ಒಂದು ಕ್ರಮ ಇರ್ತದೆ, ಆ ಕ್ರಮನ ಅನುಸರಿಸ್ಕೊಂಡು ಮಾಡೋದು ಒಳ್ಳೇದು ಅಂತ ಹೇಳ್ತಾ ಇದೀಯ. ಮಾಡ್ಲೇಬೇಕು ಶಂಕರಣ್ಣ. ಆಮೇಲೆ ಈಗ ಈ ನಾನು ಏನ್ ಹೇಳಕ್ ಬಂದೆ ಅಂತಂದ್ರೆ ಅಣ್ಣ, ಈಗ ತಗೊಂಡೋಗಿ ಅಲ್ಲಲ್ಲಲ್ಲ ಈಗ ಒಂದು ತಿಪ್ಪೆ ತೆಗಿತೀವ, ತಗೊಂಡೋಗಿ ಏನ್ ಮಾಡ್ತೀವಿ, ಹೊಲದಲ್ಲಿ ಒಂದೊಂದ್ ಕಡೆ ಅಲ್ಲೊಂದ್ ಕಡೆ ಒಂದೊಂದ್ ಮಂಕರಿ ಒಂದೊಂದ್ ಮಂಕರಿ ಒಂದೊಂದ್ ಮಂಕರಿ ಅಲ್ಲಲ್ಲಿ ಹಾಕಿರ್ತೀವಿ. ಆತರ ಹಾಕಿರೋದ ಏನಾದ್ರು ತೊಂದರೆ ಆಯ್ತದ ಅಥವಾ ಅದರಿಂದ ಏನ್ ತೊಂದರೆ ಆಗಲ್ವಾ? ಅದು ನಾವೀಗ ಗೊಬ್ಬರ ಅಂತ ಹೇಳಿ ಏನ್ ಕೊಡ್ತೀವ ಶಂಕರಣ್ಣ, ಬಾರಿ ವಿಶೇಷವಾಗಿ ಈ ತರದ ಸಾವಯವ ಗೊಬ್ಬರಗಳಾಗ್ಬೋದು, ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಕಾಂಪೋಸ್ಟ್ ಗೊಬ್ಬರ ಆಗ್ಬೋದು, ಇದ ತಗೊಂಡೋಗಿ ಹಾಕಿದ ತಕ್ಷಣ ನಾವು ಮಣ್ಣಿಗೆ ಸೇರಿಸಬೇಕು. ಅದು ಮಾಡ್ಬೇಕಾಗಿರ ಮೊದಲನೇ ಕೆಲಸ. ಇಲ್ಲಿ ನಮ್ದು ತಪ್ಪಾಯ್ತೈತೆ ಅಂತ, ತಪ್ಪಾಯ್ತದೆ. ಯಾಕಂದ್ರೆ ತಗೊಂಡೋಗಿ ಗುಡ್ಡೆ ಹಾಕ್ತೇ ಅಂತ ಅಂತಂದ್ರೆ ಈ ಮೇಲ್ಗಡೆದೆಲ್ಲವ ಬಿಸಿಲು ಕಿರಣಕ್ಕೆ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗಿ ಅದ್ರಲ್ಲಿರೋ ಪೋಷಕಾಂಶಗಳು ಏನಿರ್ತವೋ ಅವೆಲ್ಲ ನಷ್ಟ ಆಗ್ಬಿಡುತ್ತೆ, ಆವಿ ಆಗುತ್ತೆ, ನಷ್ಟನೂ ಆಗುತ್ತೆ. ಈ ಸೂಕ್ಷ್ಮ ಜೀವಿಗಳು ಸತ್ತೋಗ್ಬಿಟ್ಟು ಅಂತ ಅಂತಂದ್ರೆ ಕ್ರಿಯೆ ನಡೆಯಕ್ಕಲ್ಲ, ಕ್ರಿಯೆ ನಡೆಯೋದಿಲ್ಲ. ಅದ್ ತಗೊಂಡೋಗ್ಬಿಟ್ಟು ನಾವು ವಾರ 15 ದಿವಸ ಹೊಲದಲ್ಲಿ ಹಾಕಿರ್ತೇವೆ, ನೀನ್ ಇವತ್ ತಗೊಂಡೋಗಿ ಹಾಕು, ಇವತ್ತು ಸಾಯಂಕಾಲಕ್ಕೋ ಬೆಳಗ್ಗೆಗೋ ಸೇರಿಸ್ಬಿಟ್ರೆ ಒಂದ್ ಒಳ್ಳೆ ಅನುಕೂಲ. ಚೆನ್ನಾಗಿ ನಾವು ತಗೊಂಡಾಗ ಹಾಕಿದ ಗೊಬ್ಬರ ನಮ್ ಭೂಮಿಗೆ ಸೇರ್ಕತ್ತದೆ ಅಂತ ಸೇರ್ಕತ್ತದೆ. ಅದಕ್ಕೋಸ್ಕರ ಆತರ ಮಾಡ್ಕೋಬೇಕು. ಈಗ ಆಗ್ಲೇ ಹೇಳಿದ್ನಲ್ಲ ನಾನು, ದನ್ನಿಂದಾಗ್ಬೋದು, ಎಮ್ಮೆದಾಗ್ಬೋದು, ಅದೇ ತರ ಕುರಿದಾಗ್ಬೋದು, ಆಡಿಂದಾಗ್ಬೋದು, ಕೋಳಿದು, ಇವೆಲ್ಲವ ಉತ್ಕೃಷ್ಟವಾದಂತ ಗೊಬ್ಬರಗಳು. ಅದರಲ್ಲಿ ನೈಟ್ರೋಜನ್ ಅವು ಇವಂತ ಕರಿತೀವಲ್ಲ ನಾವು, ಈ ಒಳ್ಳೆ ಇದ್ರಲ್ಲಿ ಇರ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ, ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಅದ ಸದ್ಬಳಕೆ ಮಾಡ್ಕೋಬೇಕು ಅನ್ನೋದು ಇವತ್ತು ನಮ್ಮ ಮುಂದೆ ಇರೋ ಚಾಲೆಂಜ್. ನನಗೀಗ ಒಂದು ಪ್ರಶ್ನೆ ಕಾಡ್ತೈತೆ, ನಿನಗ್ ಬರೀ ನಮ್ಮ ದನ ಹೇಳ್ದೆ, ಕರ ಹೇಳ್ದೆ, ಎಮ್ಮೆ ಹೇಳ್ದೆ, ಆಡು ಕುರಿನೂ ಹೇಳ್ದೆ, ಕೋಳಿನೂ ಹೇಳ್ದೆ, ಈ ಹಂದಿ ಸಾಕಿರ್ತೀವಪ್ಪ, ಹೌದು, ಈ ಹಂದಿಯಿಂದ ಬರೋ ವೇಸ್ಟೇಜ್ ಐತಲ್ಲ, ಅದನ್ನ ನಮ್ಮ ಕೃಷಿಗೆ ಬಳಕೆ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಅದು ಏನು ಅಂತ ಅಂದ್ರೆ, ಈ ಕೋಳಿದು ಮತ್ತೆ ಹಂದಿದ ಐತಲ್ಲ, ವಿಪರೀತವಾಗಿ ಪವರ್ ಜಾಸ್ತಿ ಘಾಟ್ ಬರುತ್ತೆ, ಘಾಟ್ ಒಂದು ಕೆಟ್ಟ ವಾಸನೆ ಬರುತ್ತೆ. ಹೌದೌದು. ಅದಕ್ಕೋಸ್ಕರ ಅದು ಬಳಕೆ ಮಾಡಕ್ಕೆ ಇದ್ ಮಾಡೋದಕ್ಕೆ ಹಿಂಜರಿತಾರೆ. ನೀನು ಅದೇ ಒಂದು ಬಯೋ ಇದ್ ಮಾಡ್ಕೋಬಿಟ್ಟು ಪ್ಲಾಂಟ್ ಮಾಡ್ಕೋಬಿಟ್ಟು ಅದ್ರಲ್ಲಿ ತಗೊಂಡೋಗಿ ಹಾಕ್ಬಿಟ್ರೆ ನೀನ್ ಎಂತದ್ನಾರು ಹಾಕು, ನಿಮ್ಗೆ ಯಾವ ಸ್ಮೆಲ್ ಬರಲ್ಲ. ಅದಕ್ಕೋಸ್ಕರವ ಆತರ ಮಾಡ್ಕೋಬಹುದು. ಹಂಗಾಗಿ ಈಗ ನಮ್ಮ ಹಂದಿದನ್ನು ಬಳಕೆ ಮಾಡಬಹುದು ಅಂತೀಯ? ಖಂಡಿತ ಖಂಡಿತ. ಆದ್ರೆ ಅದನ್ನ ಸ್ವಲ್ಪ ಕ್ರಮ ಮಾಡ್ಕೊಂಡು ಪ್ಲಾಂಟ್ ಗಿಂಟ್ ಒಳಗಡೆ ಹಾಕೊಂಡು ಅದನ್ನ ಕನ್ವರ್ಟ್ ಮಾಡೋದು ಅಂತಾರಲ್ಲ, ಹಂಗ್ ಔಟ್ ಮಾಡ್ಕೋಬೇಕು ಅಂತ. ಆಮೇಲೆ ಈ ಕೋಳಿದು ಒಸಿ ಈ ಘಾಟು ಅಂತಂದಲ್ಲ ಅಣ್ಣ, ನೇರವಾಗಿ ಈಗ ಕೋಳಿದಾಗ್ಲಿ ಈ ಏನು ಕುರಿ ಹಿಕ್ಕೆ ಎಲ್ಲ ಐತಲ್ಲ ಅದನ್ನು ಬಳಸಬಾರ್ದು ಅಲ್ವಾ ಅಂತ ಯಾರೋ ಒಬ್ರು ಹೇಳಿದ್ ನೆನಪು. ನೇರವಾಗಿ ಬಳಕೆ ಮಾಡಕ್ ಹೋಗ್ಬಾರ್ದು ಅಂತಂದ್ರೆ ಅದರಲ್ಲಿ ಈಗ ಸಗಣಿನಲ್ಲಿರೋ ಪೋಷಕಾಂಶಕ್ಕೂ ಇದರಲ್ಲಿರೋ ಪೋಷಕಾಂಶಕ್ಕೂ ಜಾಸ್ತಿ ಇರ್ತದ. ನೀ ನೇರವಾಗಿ ಕೊಟ್ಟೆ ತಗೊಂಡೋಗಿ ಗಿಡಕ್ಕೆ ಅಂತ ಅಂತಂದ್ರೆ ಸುಟ್ಟೆ ಹೋಗ್ಬಿಡ್ತದೆ, ಗಿಡಗಳು ಸುಟ್ಟೋಗ ಅಂತ. ಈಗ ಏನು ನಾವು ಗಂಜಲ ತಗೊಂಡೋಗಿ ನೇರವಾಗಿ ಹಿಂಗೆ ಚೆಲ್ಲಿದ ತಕ್ಷಣ ಹುಲ್ ಮೇಲೆ ಹಾಕಿದ್ರೆ ಅಷ್ಟಾಗ್ಲಕ್ಕ ಸುಟ್ಟೆ ಹೋಗಿರ್ತದಲ್ಲ, ಸುಟ್ಟೆ ಹೋಗಿರ್ತದೆ, ಆತರ ಪವರ್ ಐತೆ ಅಂತ ಇದ್ರಲ್ಲಿ ಪವರ್ ಇರ್ತದ. ನಂಗೊಂದು ಡೌಟ್ ಬಂತು, ಏನ್ ಗೊತ್ತಾ, ಈಗ ಕುರಿ ಮಂದೆನ ಹೊಲದ ಹತ್ರ ಒಂದೊಂದ್ ಮಂದೆ ಫುಲ್ ಬಿಟ್ಕೊಂಡಿರ್ತಾರಲ್ಲ ರಾತ್ರಿ ಇಡೀ, ಅದು ಗೊಬ್ಬರಕ್ಕೆ ಅಲ್ವಾ? ಹೌದು, ಅದು ನೇರವಾಗೇ ಭೂಮಿಗೆ ಬೀಳ್ತದಲ್ವಾ? ಅದು ನೇರವಾಗಿ ಬೀಳುತ್ತೆ. ಅದೇನು ಅಂತ ಅಂದ್ರೆ ಎಲ್ಲ ಒಂದೇ ಕಡೆ ಬೀಳೋದಿಲ್ಲ ನೋಡೋದು, ಎಲ್ಲ ಒಂದೇ ಕಡೆ ಬೀಳೋದಿಲ್ಲ. ಆಮೇಲೆ ಇದು ಯಾವಾಗ ನಾವು ಇದ್ ಮಾಡ್ತೀವಿ ಅಂತ ಅಂದ್ರೆ ಈ ಮಂದೆ ನಿಲ್ಸೋದು, ಮಂದೆ ನಿಲ್ಸೋದು ಏನು ಬೆಳೆ ಇರೋದಿಲ್ವಲ್ಲ, ಆಯ್ತಾ? ಅದು ಈಗ ಮಳೆ ಎಲ್ಲ ನಿಂತೋಗಿ ಬೇಸಿಗೆ ಇದ್ದಾಗ ಬರ್ತಾರಲ್ಲ ಅವರು, ಆ ಟೈಮಲ್ಲಿ ಮಂದೆ ನಿಲ್ಲಿಸ್ತೀವಿ. ಮಂದೆ ನಿಲ್ಲಿಸ್ಕೊಂಡು ಒಂದು ಆಗಿ ಒಂದ್ ಎರಡ್ ಮೂರ್ ದಿವಸಕ್ಕೆ ಸ್ವಲ್ಪ ಬೇಕಾದ್ರೆ ಈಗ ಎಲ್ಲ ನೀರಾವರಿ ವ್ಯವಸ್ಥೆ ಚೆನ್ನಾಗಿರುತ್ತೆ, ನೀರಾವರಿ ಮಾಡ್ಕೊಂಡು ಒಂದು ಉಕ್ಕೆ ಹೊಡೆದ್ಬಿಟ್ರೆ ಮಣ್ಣೊಳಗಡೆ ಸೇರ್ಕೊಂಡು ಚೆನ್ನಾಗಿರುತ್ತೆ. ನಮ್ಗೆ ಇನ್ನೂ ಒಂದೂವರೆ ಎರಡ್ ತಿಂಗಳು ಇರ್ತದೆ ಬಿತ್ತನೆ ಮಾಡಕ್ಕೆ, ರಾಗಿ ಆಗ್ಬೋದು, ಜೋಳ ಆಗ್ಬೋದು, ಭತ್ತ ಆಗ್ಬೋದು, ಅಷ್ಟೊತ್ತಿಗೆ ಅದು ಚೆನ್ನಾಗಿ ಕಳ್ತ್ಕೊಂಡ್ಬಿಡ್ತದೆ, ಕಳ್ತ್ಕೊಂಡಿದ್ದಾಯ್ತದೆ. ಹಂಗಾಗಿ ಅದೇನ್ ತಪ್ಪೇನಲ್ಲ, ಮಾಡ್ಕೋಬಹುದು. ಈಗ ಅದೇ ಈಗ ನಾನು ಈ ಕುರಿ ಮತ್ತೆ ಆಡಿಂದು ಹೇಳ್ತಾ ಇದ್ದೆ ಅಣ್ಣ, ಈಗ ನೇರವಾಗಿ ಬಳಸಬಾರ್ದು, ಅದರಲ್ಲಿ ಪೋಷಕಾಂಶ ಹೆಚ್ಚಿಗೆ ಇರ್ತದೆ, ಈ ಸುಟ್ಕಿಟ್ ಹೋಗ್ಬಿಡ್ತದೆ ಅಂತ ತಂದೆ ಅಲ್ವಾ, ಅದನ್ನ ಈಗ ನಾವು ನಮ್ಮ ಸಗಣಿ ಗೊಬ್ಬರದ ಜೊತೆನೋ ಅಥವಾ ಬೇರೆ ಇನ್ಯಾವ್ದಾದ್ರು ಗೊಬ್ಬರ ಕಾಂಪೋಸ್ಟ್ ಮಾಡ್ಕೊಂಡಿರ್ತೀವಿ ಅನ್ಕ, ಹಸರಲ್ಲೇ ಮಾಡ್ಕೊಂಡಿರ್ತೀವಿ ಅನ್ಕ, ಅದ್ರೊಳಗಡೆ ಒಸಿ ಒಸಿ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಪ್ರಯೋಜನ ಆಗ್ಬೋದಲ್ವಾ? ಅಲ್ಲ ಅದೇ ಅದು ಮೊದಲಿಂದ ಚೆನ್ನಾಗಿ ಮಾಡ್ಕೊಂಡ್ ಬಂದವ್ರು ಶಂಕರಣ್ಣ, ತಿಪ್ಪೆಗಳು ಅಂತ ಹೇಳಿ ಮಾಡ್ಕೊಂಡು, ಹೌದೌದು, ತಿಪ್ಪೆ ಮಾಡ್ಕೊಂಡು ಆ ತಿಪ್ಪಲ್ಲಿ ಹಾಕ್ಬಿಟ್ಟು ಕಳಿಸ್ಬೇಕು, ಕಳಿಬೇಕು, ಕೊಳಿಬಾರ್ದು. ಜಾಸ್ತಿ ದಿನ ಬಿಡಬಾರ್ದು ಅಂತವಾ, ಜಾಸ್ತಿ ದಿವಸ ಬಿಡಬಾರ್ದು. ಅದು ಆಮೇಲೆ ಅದು ಕಳಿಯಕ್ ನಮ್ಗೆ ಏನೇನು ವ್ಯವಸ್ಥೆ ಬೇಕೋ ಅದೆಲ್ಲದನ್ನು ಮಾಡಬೇಕು, ಮಾಡ್ತಾ ಇರ್ಬೇಕು. ಆತರ ಕಳ್ತೀರಾ ಅಂತ ಗೊಬ್ಬರ ಇರ್ತದಲ್ಲ, ನೀನ್ ಅದು ತೆಗೆದ್ಬಿಟ್ಟು ಹಿಡ್ಕೊಂಡು ನೋಡಿದ್ರೆ ಪುಡಿ ಪುಡಿ ಆಗಿರ್ಬೇಕು. ಒಂದು ಈ ಗುಂಡುಂಡೆ ಉಂಡುಂಡೆ ತರ ಸಿಗಬಾರ್ದು. ಆಯ್ತಾ. ಎರಡನೇದಾಗಿ ಅದರಲ್ಲಿ ಒಳ್ಳೆ ಸ್ಮೆಲ್ ಬರಬೇಕು, ವಾಸನೆ ಸುವಾಸನೆ ತರ ಬರ್ಬೇಕು. ಅದು ಸ್ವಲ್ಪ ಕೆಟ್ಟ ವಾಸನೆ ಬಂತು ಅಂತ ಅಂದ್ರೆ ಕಳ್ತಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ಕೊಳಿತೈತದು ಅಂತ ಭಾಗ. ಈ ಕೃಷಿ ತ್ಯಾಜ್ಯಗಳು ನೀನಾಗ್ಲೇ ಹೇಳದಲ್ಲ, ಹುಲ್ಲು ಪಲ್ಲು ದನ ಬಿಟ್ಟರವು ಮಾಡಿರೋ ಎಲ್ಲ ಇರ್ತಾವಲ್ಲ, ಅವೆಲ್ಲನು ಹಾಕ್ಬಿಟ್ಟು ಮಾಡಿದಾಗ ಚೆನ್ನಾಗಿ ಕಳಿತದೆ. ಕಳಿತೀರಾ ಅಂತ ತಗೊಂಡೋಗ್ಬಿಟ್ಟು ಯಾವತ್ತೋ ಒಂದ್ ದಿವಸ ನಾವು ನಮ್ ಜಮೀನಿಗೆ ಹಾಕಬಹುದು, ಜಮೀನ್ ಹಾಕಲ್ಲ ಅಂತ ತೋಟಕ್ಕೂ ಹಾಕಬಹುದು. ಹೌದು. ಈಗ ಅದನ್ನ ಆಗ ಈಗ ನಾವು ಇದನ್ನು ಈ ಬಯೋಡೈಜೆಸ್ಟರ್ ಅಥವಾ ಈ ಗಂಧ ಪಂದಲ ಹಾಕ್ಬಿಟ್ಟು ಮಾಡಿ ತಿರುವಾಕೋದು ತಿರುವಾಕೋದು ಅಂತೇಳಿ ಮಾಡ್ಕತಿವಲ್ಲ, ಹಂಗೆ ಇದನ್ನು 15 ದಿನಕ್ಕೋ ತಿಂಗಳಿಗೆ ಒಂದ್ಸಲ ಇವನ್ನ ಮುಚ್ಚಕ್ತೆ ಮಾಡಿದ್ರೆ ಹೆಂಗಿರ್ತದೆ? ಚೆನ್ನಾಗಿರ್ತದೆ. ಅದು ಜನದ್ದು ಸಮಸ್ಯೆ ಇರೋದಿಲ್ಲ. ಈಗೆಲ್ಲ ಜೆಸಿಬಿ ಗಿಸಿಬಿ ಕಸ್ಕೊಂಡು ಮಾಡ್ತಾರೆ ಬಿಡು, ಒಂಥರ ಮಾಡಿ ಚೆನ್ನಾಗಿ ಗಾಳಿ ಆಡ್ತದೆ, ಅವಾಗ ಅದು ಚೆನ್ನಾಗಿ ಕಳಿಯಕ್ಕೆ ಅನುಕೂಲ ಆಯ್ತದೆ. ಕಳಿಯೋದು ಕೊಳಿಯೋದು ಎರಡಕ್ಕೂ ವ್ಯತ್ಯಾಸ. ವ್ಯತ್ಯಾಸ. ಅದಕ್ಕೆ ಆಗ್ಲಿ ಅಣ್ಣ ಹೇಳಿದ್ದು, ಕಳಿಬೇಕಷ್ಟೇ, ಅದು ಕೊಳಿಬಾರ್ದು. ಕೊಳತ್ರೆ ನಮ್ ಭೂಮಿಗೆ ಹಾಕಿರೋ ಅದು ವೇಸ್ಟ್. ಈಗ ವೇಸ್ಟ್ ನ ಸದ್ಬಳಕೆ ಮಾಡ್ಕೊಳ್ಳೋದಕ್ಕೂ ಅನ್ನೋದಾರ ಅದು ಕಳಿಬೇಕಷ್ಟೇ. ಕಳತ್ರೆ ಚೆನ್ನಾಗಿ ಕಳ್ತಿದ್ರೆ, ಈಗ ನಾವ್ ಯಾವ್ದೇ ಒಂದು ಹಣ್ಣನ್ನಾಗ್ಲಿ ಚೆನ್ನಾಗಿ ಮಾಗಿದ್ರೆ ಅಂತೀವಲ್ಲ, ಹಂಗೆ ಇದು ಚೆನ್ನಾಗಿ ಕಳ್ತಿದ್ರೆ ನಮ್ ಭೂಮಿಗೆ ಒಳ್ಳೆ ಪೋಷಕಾಂಶ ಯುಕ್ತ ಗೊಬ್ಬರ ಆಯ್ತದೆ. ಇನ್ನ ಬೇರೆ ಏನಾದ್ರು ವಿಶೇಷ ಏನಾದ್ರು ಐತ ಅಣ್ಣ? ಯಾವ್ದು ಇನ್ನೇನು ಇನ್ನೇನು ವಿಶೇಷ ಏನು ಇಲ್ಲ. ಇತ್ತೀಚೆಗೆ ಒಂದು ಬಯೋಚಾರ್ ಅಂತ ಹೇಳಿ ಬಂದೈತೆ ಶಂಕರಣ್ಣ. ಏನದು ಬಯೋಚಾರ್? ಬಯೋಚಾರ್ ಅಂತ ಹೇಳಿ ಅವರಿವರುಗಳು ಹೆಸರು ಬರೀ ಆಚಾರ ಆಚಾರ ಅಂತ ಕೇಳ್ಬಿಟ್ಟು ಕುರ್ಮೆ ಆಚಾರ ಅನ್ನೋದೇ ತರದಲ್ಲ ನೆನಪಿಗೆ ಬಂದ್ಬಿಡ್ತದೆ. ಇಲ್ಲ ಇಲ್ಲ, ಇದು ಬಯೋಚಾರ್ ಅಂತ ಅಂತ ಅಂದ್ರೆ, ಈಗ ನಾವು ಸಾಮಾನ್ಯ ನೋಡಪ್ಪ, ಈಗ ಒಲೆ ಉರಿಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ ಮೀನಕ್ಕ? ಒಲೆ ಉರಿಲಿಲ್ಲ ಅಂದ್ರೆ ಒಂಚೂರು ಎಣ್ಣೆ ಹಾಕೋದು, ಸೀಮೆ ಎಣ್ಣೆ ಹಾಕೋದು, ಏನೋ ಮಾಡ್ತೀವಪ್ಪ. ಒಲೆ ಉರಿಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ ಅಂತ ಅಂತಂದ್ರೆ, ಮೊದ್ಲೆಲ್ಲ ಕೊಳಪೆ ತಗೊಂಡು ಊದ್ತಾ ಇದ್ದೋ, ಅವೆಲ್ಲ ಗೊತ್ತಿಲ್ಲ ಮೀನಕ್ ನಂತರಗೆ. ಅಂದ್ರೆ ಈಗ ಗ್ಯಾಸ್ ಮೀನಕ್ಕ? ಅದು ದಿಟ್ಟ ಆಯ್ತಾ, ಕೊಳಪೆ ತಗೊಂಡು ಊದ್ತಾ ಇದ್ದೋ, ಇಲ್ಲ ಅಂತ ತಟ್ಟೆ ಗಿಟ್ಟೆ ತಗೊಂಡು ಸಿಲ್ವರ್ ಗಾಳಿ ಹೊಡಿತಾ ಇದ್ವಿ, ಮಾಡ್ತಾ ಇದ್ವಿ. ಅವಾಗ ಚೆನ್ನಾಗಿ ಎತ್ಕೊಂಡು ಹುರಿಯೋದು ಹುರಿಯೋದು. ಆಯ್ತಾ. ಈಗ ಈ ಬಯೋಚಾರ್ ಅಂದ್ರೆ ಏನು ಅಂತ ಅಂದ್ರೆ, ಗಾಳಿ ಸಂಪರ್ಕ ಇಲ್ದನೆ ಸುಡಾ ಅಂತದ್ದು. ಯಾವ್ದೇ ಗಾಳಿ ಇಲ್ದೇನೆ ಸುಡೋ ಅಂತದ್ದು. ಅದೆಲ್ಲ ಒಂದು ತಂತ್ರಜ್ಞಾನಗಳು ಹೊಸದಾಗಿ ಬಂದವೆ. ಇವತ್ತೇನ್ ನಮ್ದು ಈ ಕೃಷಿ ತ್ಯಾಜ್ಯಗಳು ಮತ್ತೆ ಜಾನುವಾರು ತ್ಯಾಜ್ಯಗಳು ಸಿಗ್ತಾ ಇದಾವ, ಅವನ್ನ ಗಾಳಿಯ ಸಂಪರ್ಕ ಇಲ್ದಂಗೆ ಅದನ್ನ ಸುಡೋ ಅಂತದ್ದು. ಹೆಂಗೆ ಅಂತ ಹೇಳ್ತಾರೆ. ಆಯ್ತಾ. ಅದನ್ನ ಸುಡ್ಬೇಕು. ಆ ಸುಟ್ಟಾಗ ನೋಡು, ಈಗ ನಾವು ಒಲೆನಲ್ಲಿ ಸೌದೆ ಸುಟ್ಟಾಗ ಏನಾಗುತ್ತೆ? ಬೂದಿ ಆಯ್ತದೆ. ಇದ್ಲೆಂಗಾಯ್ತದೆ? ಅರ್ಧಂಬರ್ದ ಸುಟ್ಟಾಗ, ಅರ್ಧಂಬರ್ದ ಸುಟ್ಟಾಗಲ್ಲ, ಅದೇ ಗಾಳಿ ಸಂಪರ್ಕ ಸಂಪರ್ಕ ಇಲ್ದೇನೆ ಸುಟ್ಟಾಗ ಇದ್ಲಾಯ್ತದೆ. ಅಂದ್ರೆ ಅದು ಪೂರ್ತಿ ಸುಡಕಲ್ವಲ್ಲ. ಹೌದು. ಆಗ ಅದು ಅರ್ಧಂಬರ್ದ ಸುಟ್ಟಾಗ ಇದ್ಲಾಯ್ತದೆ, ಪೂರ್ತಿ ಸುಟ್ಟರೆ ಬೂದಿ ಆಯ್ತದೆ. ಬೂದಿ ಆಯ್ತು. ಇದ್ಲು ನೋಡಿ ಎಷ್ಟೆಷ್ಟು ಬಳಕೆ ಮಾಡ್ತಿದ್ದ ನಾವು ಹಿಂದೆಲ್ಲ. ಈ ಬಟ್ಟೆ ಐರನ್ ಮಾಡೋದು, ಆಮೇಲೆ ಹಿಂದೆಲ್ಲ ಸ್ವಲ್ಪ ಈಗ ಮಳೆ ಜಾಸ್ತಿ ಬೀಳಂತ ಜಾಗಗಳಲ್ಲಿ ರಾತ್ರಿ ಎಲ್ಲ ಬೆಂಕಿ ಹಾಕೊಳಕ್ಕೆ ರೇಷ್ಮೆ ಮನೆಯಲ್ಲಿ ಸ್ವಲ್ಪ ಹೀಟ್ ಉಷ್ಣಾಂಶ ಇಡ್ಲಿಕ್ಕೆ ಅವನ್ನೆಲ್ಲ ಬಳಸ್ತಾ ಇದ್ದ. ಆಮೇಲೆ ಇದು ಸುಣ್ಣ ಬೇಸಕ್ಕೋಸ್ಕರ ಬಳಕೆ ಮಾಡ್ತಾ ಇದ್ದು. ಈ ತರದ್ದೆಲ್ಲ ಇತ್ತು. ಈ ಆತರದ ಅದನ್ನ ಅದನ್ನ ಚಾರ್ಕೋಲ್ ಅಂತಾರೆ. ಈ ಕೃಷಿ ತ್ಯಾಜ್ಯಗಳನ್ನ ಸುಟ್ರೆ ಬಯೋಚಾರ್ ಅಂತೇಳಿ ಅಂತ. ಈ ಬಯೋಚಾರ್ದು ಏನು ಉಪಯೋಗ ಅಂತ ಅಂದ್ರೆ ಶಂಕರಣ, ಈ ಬಯೋಚಾರ್ ಅನ್ನೋಂಥದ್ದನ್ನ ಗೊಬ್ಬರ ಆಗಿ ನಾವು ಬಳಕೆ ಮಾಡಬಹುದು. ಹೌದಾ. ಈಗೇನ್ ಕೃಷಿ ತ್ಯಾಜ್ಯಗಳಾಗ್ಬೋದು, ಜಾನುವಾರು ತ್ಯಾಜ್ಯಗಳಿದಾವಲ್ಲ, ಅದನ್ನ ಗಾಳಿ ಸಂಪರ್ಕ ಇಲ್ದಾನೆ ಸುಟ್ಟಾಗ ಅದು ಇದ್ಲ ತರ ಆಗುತ್ತೆ. ಅದನ್ ತಂದು ನಮ್ಮ ಗಿಡಗಳಿಗೆ ಕೃಷಿ ಇದಕ್ಕೆ ಹಾಕಬಹುದು. ಅಂದ್ರೆ ಅದು ಗೊಬ್ಬರ ಬಳಸಬಹುದು ಅಂತ. ಗೊಬ್ಬರ ಆಗಿ ಬಳಕೆ ಮಾಡ್ಕೋಬಹುದು. ಈಗ ನಾವು ಬೂದಿನ ಹೆಂಗೆ ಗೊಬ್ಬರ ಬಳಕೆ ಮಾಡ್ತೀವಿ, ಹೌದು ಅದೇ ತರ ಇದನ್ನು ಬಳಸಬಹುದು ಅಂತ. ಅದನ್ನು ಬಳಕೆ ಮಾಡಬಹುದು. ಆತರ ಬಳಕೆ ಮಾಡಿದಾಗ ಏನಾಗುತ್ತೆ ಅಂತ ಅಂದ್ರೆ, ಅದರಲ್ಲಿ ಈ ನೀರು ಮತ್ತೆ ಪೋಷಕಾಂಶಗಳು ಇರುತ್ತೆ ನೋಡು, ಅದನ್ನ ಹಿಡಿದಿಡ ಅಂತ ಒಂದು ಶಕ್ತಿ ಜಾಸ್ತಿ ಇದೆಯಂತೆ. ಏನ್ ನಾವು ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿ ಹಾಕ್ತಿವೋ ಅದಕ್ಕಿಂತಲೂ ಜಾಸ್ತಿ ಶಕ್ತಿ ಇದರಲ್ಲಿದೆ. ಬಯೋಚಾರಲ್ಲಿ ಇತ್ತೀಚೆಗೆ ಈ ತರದ್ ಬರ್ತಾ ಇರೋದು. ಈ ಮೊನ್ನೆ ಬಾಳೆಹೊನ್ನೂರ್ಗೆ ಹೋಗಿದ್ವಲ್ಲ, ಅಲ್ಲೂ ಕಾಫಿನಲ್ಲಿ ಬಯೋಚಾರ್ ಕಾಫಿ ಸಿಪ್ಪೆ ಬರ್ತದ ನೋಡು, ಅದ್ರಲ್ಲಿ ಹೆಂಗ್ ಬಯೋಚಾರ್ ಮಾಡೋದು ಅನ್ನೋದ ಹೇಳ್ತಾ ಇದ್ರು. ಅಂದ್ರೆ ಈಗ ಪಲ್ಪ್ ಮಾಡಿದ್ದು ಉಳ್ಕೊಂಡಿರ್ತದಲ್ಲ, ಉಳ್ಕೊಂಡಿರ್ತಲ್ಲ ಸಿಪ್ಪೆ, ಅದರಲ್ಲಿ ಬಯೋಚಾರ್ ಮಾಡ್ಬಿಟ್ಟು ಅದನ್ನ ಕಾಫಿ ತೋಟಗಳಲ್ಲೇ ಮತ್ ಬಳಸೋದು, ಬಳಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು. ಇದು ಈ ಬಯೋಚಾರು ಬಂದ ಮೇಲೆ ಏನಾಗಿದೆ ಅಂತ ಅಂತಂದ್ರೆ, ಅದು ಒಂಥರ ಒಳ್ಳೆಯ ಗೊಬ್ಬರ ಆಗ್ತಾ ಇದೆ. ಮಣ್ಣಿನ ಸಂರಕ್ಷಣೆಯನ್ನ ಮಾಡ್ಲಿಕ್ಕೆ ಹೆಚ್ಚು ಅನುಕೂಲನ ಅದು ಮಾಡ್ಕೊಡ್ತೈತೆ ಅಂತ ಹೇಳ್ಬಿಟ್ಟು ಶಂಕರಣ್ಣ ಅದನ್ನ ಹೆಚ್ಚಿಗೆ ಹೆಚ್ಚಿಗೆ ಈಗ ಬಳಕೆ ಮಾಡಬೇಕು ಅನ್ನೋ ತರದಲ್ಲಿ ಆಗಿದೆ. ಅದನ್ನ ಮಾಡ್ಕೊಂಡು ನಮ್ಮ ಇದ್ರಲ್ಲಿ ತಂದಿಟ್ರೆ ಈ ಎಲ್ಲ ಸಾವಯವ ಇಂಗಾಲ ಮಣ್ಣಲ್ಲಿ ಜಾಸ್ತಿ ಇರಬೇಕು. ಅದನ್ನ ಹೆಚ್ಚಳ ಮಾಡ್ಲಿಕ್ಕೆ ಈ ಬಯೋಚಾರ ಅನ್ನ ಅಂತದ್ದು ಬಾರಿ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಹಂಗ ಅನುಕೂಲ ಇರ ಅಂತವ್ರು ಅಥವಾ ಈಗ ತಂತ್ರಜ್ಞಾನ ಕಲ್ತ್ಕೊಂಡ್ಬಂದಿರ ಅಂತವ್ರು ಹೋಗ್ಬಿಟ್ಟು ನಾವು ನಮ್ಮ ಕೃಷಿ ತ್ಯಾಜ್ಯಗಳೇನಿರುತ್ತೋ ಅದನ್ನ ಬಯೋಚಾರ ಆಗಿ ನಾವು ಗೊಬ್ಬರ ಮಾಡ್ಕೊಂಡು ಬಯೋಚಾರ ಆಗಿ ಪರಿವರ್ತನೆ ಮಾಡ್ಕೊಂಡು ಅದನ್ನ ನಮ್ಮ ಭೂಮಿನಲ್ಲಿ ಬಳಕೆ ಮಾಡ್ಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ. ಅಣ್ಣ ಈಗ ಒಳ್ಳೊಳ್ಳೆ ವಿಚಾರವ ಹೇಳ್ದೆ ನೀನು, ನಾನು ಕೇಳಕ್ ಬಂದಿತ್ತು ಒಂದು, ನಿನ್ನಿಂದ ಸಾಕಷ್ಟು ವಿಚಾರ ಸಿಕ್ಕಿತ್ತು ನನ್ಗೆ ಇಂದು. ಆಯ್ತಾ, ಈಗ ಬಯೋಚಾರ ಹೇಳಿದ್ದು ಬಹಳ ಖುಷಿ ಆಯ್ತು. ಆಮೇಲೆ ಈ ಏನಂಗೆ ನಮ್ಮ ಕೃಷಿ ತ್ಯಾಜ್ಯಗಳನ್ನ ಸದ್ಬಳಕೆ ಮಾಡ್ಕೋಬೇಕು, ಈ ಗೊಬ್ಬರ ಹೆಂಗ್ ಮಾಡ್ಕೊಳ್ಳೋದು ಅನ್ನೋದೆಲ್ಲ ಚೆನ್ನಾಗಿ ಹೇಳ್ದೆ. ಈಗ ನೋಡು ಮುಂದಿಂದ ಯಾವ್ದಾದ್ರು ಫಂಕ್ಷನ್ ಗಿಂಕ್ಷನ್ ಆಯ್ತಾ ನೋಡೋಣ, ಯಾವ್ದಾದ್ರು ಇದ್ರೆ ಹೇಳು. ಫಂಕ್ಷನ್ ಯಾವಾಗ ಗೊತ್ತಿಲ್ಲ ನಂಗೆ. ಹಂಗಲ್ಲ ಅಣ್ಣ, ಫಂಕ್ಷನ್ ಅಂತಂದ್ರೆ ಈಗ ತರಬೇತಿ ಗಿರಬೇತಿ ಯಾವ್ದಾದ್ರು ಈಗ ಇನ್ನೇನು ನಮ್ದು ಕಟಾವೆಲ್ಲ ಆಯ್ತು, ಇನ್ ಮುಂದಕ್ಕೆ ಹೆಂಗಿರು ಸ್ವಲ್ಪ ಬಿಡುವ ಗಿಡುವ ಇರ್ತೀವಲ್ಲ. ಈಗ ಹೆಂಗಿರೋ ಈ ವಾರದಲ್ಲಿ ಅವ್ನಿಗೆ ಬರಕ್ ಹೇಳ್ತೀನಿ ನೀನ್ ಮಂಜಣ್ಣಂಗೆ, ಟ್ರ್ಯಾಕ್ಟರ್ ಹಾಕ್ಸಿದ್ರೆ ಆಚೆಗೆ ಇನ್ನೊಂದು ಮೂರ್ನಾಲ್ ದಿನದ ಕೆಲಸ ಆಟಯ್ಯ ನನಗೆ. ನಾನು ನೋಡ್ಕೊಂಡಿರ್ತಿದ್ದಾಗ ಅಂದ್ರೆ ಈಗ ಸಂಕ್ರಾಂತಿ ಆಸುಪಾಸಲ್ಲಿ ಯಾವ್ದಾರು ಇದ್ರೆ ಹಬ್ಬಕ್ಕಿಂತ ಮುಂಚೆ ಆದ್ರೆ ಹೋಗಿ ಬರೋಣ, ಇಲ್ಲ ಹಬ್ಬ ಕಳ್ಕೊಂಡ್ಬೇಕಾದ್ರೆ ಹೋಗಿ ಬರೋಣಂತೆ. ಮೀನಕ್ಕ ಅಣ್ಣ ಏನೋ ಕರೆದ್ದೆ ಇಲ್ಲ ಬೀದಿಲೆ ನಿಂತ್ಕೊಬಿಟ್ಟು. ಅಣ್ಣಯ್ಯ ಈಗ ಹುಸಿ ನೀನ್ ಹೇಳ್ದಂಗೆ ಆಗ್ಲೇ ಚಳಿ ಇತ್ತಿಲ್ಲ, ಹೌದು ಈಗ ಚಳಿ ಆಯ್ತೈತೆ, ಒಂಚೂರು ಒಳಿಕ್ ಹೋಗನಂತೆ. ಬಿಸಿ ಬಿಸಿ ಏನಾರು ಒಂಚೂರು ಸರಿ ಸರಿ ಸರಿ ಸರಿ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಿಕೆ ಸುಮಿತ್ರ, ಎಂಎಲ್ ಸುಧಾಕರ್, ಗೋಪಿ ಮತ್ತು ಸುಧಾ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಚಂದವಾ ಬೆಟ್ಟ ಬಿಟ್ಟಿಳಿಯುತ್ತ ಬಿಟ್ಟಾಳೆ ಮಂಡೆಯ ಹುಟ್ಟಿರೋ ಲಂಗ ಹುಲಿ ಚರುಮ ನೋಡವಳಂದವ ಹುಟ್ಟಿರೋ ಲಂಗ ಹುಲಿ ಚರುಮ ಚಾಮುಂಡಿ ಬೆಟ್ಟ ಬಿಟ್ಟಿಳಿಯೋ ಸಡಗರ ನೋಡವಳಂದ ಮಾಲೆ ಚಂದವಾ ದೊಡವಳಂದವಾ ಮೊಗ್ಗಿನ ಮಾಲೆ ಚಂದವಾ ದೊಡವಳಂದವಾ ಮೊಗ್ಗಿನ ಮಾಲೆ ಚಂದವಾ ತಾಯಿ ಚಮುಂಡಿಯ ಬಾಲ ಮಾಲೆ ಚಂದವಾ ಮಾಲೆ ಚಂದವಾ ನೋಡವಳಂದವಾ ಮೊಗ್ಗಿನ ಮಾಲೆ ಚಂದವಾ ನೋಡವಳಂದವಾ ಮೊಗ್ಗಿನ ಮಾಲೆ ಚಂದವಾಳಂದವಾ ಮೊಗ್ಗಿನ ಮಾಲೆ ಚಂದವಾ ನೋಡವಳಂದವಾ ಮೊಗ್ಗಿನ ಮಾಲೆ ಚಂದವಾ ಚಂದವಾ ಮೊಗ್ಗಿನ ಮಾಲೆ ಚಂದವಾ ಬಳಂದಾವಾ ಮೊಗಿನ ಮಾಲೆ ಬಳಂದಾವಾ ಮೊಗಿನ ಮಾಲೆ ಚಂದಾವಾ ನೋಡವಳಂದಾವಾ ಮೊಗಿನ ಮಾಲೆ ಚಂದಾವಾ ನೋಡವಳಂದಾವಾ ಮೊಗಿನ ಮಾಲೆ ಚಂದಾವಾ ನೋಡವಳಂದಾವಾ ಮೊಗಿನ ಮಾಲೆ ಚಂದಾವಾ